ಈ ಗೋವಿನ ಹಾಡು ನಮ್ಮದು, ಈ ನಾಡು ನಮ್ಮದು, ಈ ನೆಲ ಜಲ ನಮ್ಮದು, ಈ ಪ್ರಕೃತಿ ಸಂಪತ್ತು ನಮ್ಮದು, ಈ ನಾಡನ್ನು ಕೊರೋನಾ ವೈರಸ್ನಿಂದ ಕಾಪಾಡುವ ಕರ್ತವ್ಯ ನಮ್ಮದು, ಸರ್ಕಾರದ ನಿಯಮಗಳನ್ನ ಪಾಲಿಸುವ ಜವಾಬ್ದಾರಿ ನಮ್ಮದು, ಕೊರೋನಾ ವೈರಸ್ ಓಡಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲಯೋ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಯುವ ಕಾರ್ಯಕ್ರಮಗಳು ಮತ್ತು ಯೋಜನೆಯ ಉದ್ದೇಶಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ಉಪನಿರ್ದೇಶಕರಾದ ಎಂ ವೀರನಗೌಡ ಮತ್ತು ಸಿಡಿಪಿಒ ಗೋಕುಲ್ ಹುಸೇನ್ ಹಾಗೂ ಮಾತೃವಂದನಾ ಜಿಲ್ಲಾ ಸಂಯೋಜಕರಾದ ಶ್ರೀ ಜಗದೀಶ್ ಅವರು. ನಂತರ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಶರಣಪ್ಪ ಅವರ ಕೃಷಿ ಅರಣ್ಯ ಮತ್ತು ತೋಟಗಾರಿಕೆ ಬೇಸಾಯದ ಅನುಭವಗಳು, ಇನ್ನು ಹವಾಮಾನ ವರದಿ ಕೇಳಲಿದ್ದೀರಿ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರೇ, ಬನ್ನಿ ಈಗ ಕೇಳಿ. ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಯುವ ಕಾರ್ಯಕ್ರಮಗಳು ಮತ್ತು ಯೋಜನೆಯ ಉದ್ದೇಶಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮ ಭಾಗವಹಿಸಿ ಮಾಹಿತಿ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಎಂ ವೀರನ್ಗೌಡ ಮತ್ತು ರಾಯಚೂರು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಗೋಕುಲ್ ಹುಸೇನ್, ಮಾತೃವಂದನಾ ಯೋಜನೆಯ ಜಿಲ್ಲಾ ಸಂಯೋಜಕರಾದ ಶ್ರೀ ಜಗದೀಶ್ ಅವರು. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ವಿಜಿ ವಾಲುತಿ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ವೀರಣಗೌಡರು, ಹಾಗೆಯೇ ರಾಯಚೂರು ನಗರದ CDPO ಆದಂಥ ಗೋಕುಲ್ ಹುಸೇನ್ ಅವರಿದ್ದಾರೆ, ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಜಿಲ್ಲಾ ಸಂಯೋಜಕರಾದಂಥ ಜಗದೀಶ್ ಅವರು ಈ ಒಂದು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮದ ವಿವರ, ಜೊತೆಗೆ ಈ ಒಂದು ಯೋಜನೆಯ ಉದ್ದೇಶಗಳು, ಯಾವ ರೀತಿ ಮಹಿಳೆಯರು ಇಲ್ಲಿ ಭಾಗವಹಿಸಬೇಕಾಗಿದೆ, ಯೋಜನೆ ಲಾಭವನ್ನು ಹೇಗೆ ಪಡ್ಕೋಬೇಕಂತಕ್ಕಂಥ ವಿವರವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣಂತ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಉಪನಿರ್ದೇಶಕರಾದಂಥ ವೀರನ್ಗೌಡ್ರಿಗೆ ಒಂದು ಪ್ರಶ್ನೆ ಏನಂತಂದರೆ, ಈ ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮ ಎಲ್ಲಿಂದ ಎಲ್ಲಿವರೆಗೆ ನಡೀತಿದೆ, ಈ ಒಂದು ಸಪ್ತಾಹ ಆಚರಣೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ? ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ, ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಪ್ತಾಹದ ಶುಭಾಶಯಗಳು. ಈ ಒಂದು ಸಪ್ತಾಹವನ್ನು ನಾವು 1 ಸೆಪ್ಟೆಂಬರ್ನಿಂದ 7 ಸೆಪ್ಟೆಂಬರ್ವರೆಗೂ ನಾವು ಆಚರಣೆ ಮಾಡ್ತೇವೆ ಜಿಲ್ಲಾದ್ಯಂತ. ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆವು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದಂಥ ರಾಜ ಅಮರೇಶ್ವರ ನಾಯಕ್ ಹಾಜರಾಗಿದ್ದರು, ಮತ್ತು ಜಿಲ್ಲೆಯ ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಲ್ಲ ಸಮಗ್ರ ಒಂದು ಜಿಲ್ಲೆಯ ಒಂದು ಈ ಯೋಜನೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭಾಗವಹಿಸಿ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಲಾಗಿದೆ ಸರ್. ಸೊ ಅದೇ ರೀತಿಯಾಗಿ ತಾಲೂಕು ಮಟ್ಟಗಳಲ್ಲಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಾಗಿದೆ. ಈಗ ಪ್ರತಿದಿನದ ಚಟುವಟಿಕೆಗಳನ್ನ ನಾವು ಮಾಡ್ತಿದ್ದೇವೆ. ಈಗ ಮೊದಲನೇ ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಯೋಜನೆ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಕರಪತ್ರಗಳು ಹಂಚುವಂಥದ್ದು, ಪೋಸ್ಟರ್ಗಳು ಹಂಚುವಂಥದ್ದು ಮತ್ತು ಸ್ಟ್ಯಾಂಡಿಂಗ್ಗಳನ್ನು ನಿಲ್ಲಿಸುವಂಥದ್ದು ಮಾಡಲಾಗಿದೆ. ಮತ್ತು ಈ ವರ್ಷದ ಒಂದು ಘೋಷವಾಕ್ಯ ಮಾತೃಶಕ್ತಿ ರಾಷ್ಟ್ರಶಕ್ತಿ ಎಂಬ ಒಂದು ಘೋಷಣೆಯಲ್ಲಿ ನಾವು ಸೆಲ್ಫಿ ಫೋಟೋದೊಂದು ಫ್ರೇಮ್ ಮಾಡಿದ್ದೀವಿ ಮತ್ತು ಅದರಲ್ಲಿ ಗರ್ಭಿಣಿ ಬಾಣಂತಿಯರ ಒಂದು ಯೋಜನೆ ಪಡೆದಂಥ ಗರ್ಭಿಣಿಯರ ಫೋಟೋಗಳನ್ನು ತೆಗೆದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಚಾರ ಮಾಡಿದ್ದೇವೆ. ಸೊ ಅದೇ ರೀತಿಯಾಗಿ ಈಗ ಅದ ನಂತರ ಗ್ರಾಮ ಸಭೆಗಳನ್ನು ಮಾಡಿ ಮಹಿಳೆಯರಿಗೆ ಈ ಯೋಜನೆ ಬಗ್ಗೆ ತಿಳಿಸುವಂಥದ್ದು ಎರಡನೇ ದಿನದಲ್ಲಿ ಮಾಡ್ತಿದ್ದೇವೆ. ಮತ್ತು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿ ಅವರಿಗೆ ಸಹಿತ ಈ ಯೋಜನೆ ಬಗ್ಗೆ ಮಾಹಿತಿ ನೀಡುವಂಥದ್ದು ಮತ್ತು ಜಾಥಾಗಳು ನಡೆಸುವಂಥದ್ದು ಈ ಯೋಜನೆ ಬಗ್ಗೆ ಅಂದರೆ ನಾವು ಒಂದು ಬ್ಯಾನರ್ ತಗೊಂಡು ಅಂಗನವಾಡಿ ಕಾರ್ಯಕರ್ತರು ಮತ್ತು ಫಲಾನುಭವಿಗಳು ಜಾಥಾಗಳು ಮಾಡುವಂಥದ್ದು ಓಣಿಗಳಲ್ಲಿ. ಆವಾಗ ಜನರಿಗೆ ಏನು ಮಾಡ್ತಿದ್ದಾರೆ ಅಂತೇಳಿ ಸ್ವಲ್ಪ ಕುತೂಹಲದಿಂದ ಈ ಯೋಜನೆ ಬಗ್ಗೆ ತಿಳ್ಕೊತಿದ್ದಾರೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ಇದರಲ್ಲಿ ಕರಪತ್ರಗಳು ಅಂಟಿಸುವಂಥದ್ದು ಮತ್ತು ಅಲ್ಲಿ ಆಸ್ಪತ್ರೆಗೆ ಬರುವಂತಹ ಗರ್ಭಿಣಿಯರಿಗೆ ಒಂದು ತಿಳುವಳಿಕೆ ನೀಡುವಂಥದ್ದು ಒಂದು ಕೂಡ ಮಾಡಲಾಗ್ತದೆ. ಮತ್ತು ಮೂರನೇ ದಿನದಲ್ಲಿ ಅರ್ಹ ಫಲಾನುಭವಿಗಳ ಮನೆ ಭೇಟಿ ಮಾಡುವಂಥದ್ದು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ANM ಅವರು ಈ ಯೋಜನೆಗೆ ಅರ್ಹ ಇರುವಂತಹ ಗರ್ಭಿಣಿಯರ ಮನೆಗೆ ಭೇಟಿ ನೀಡಿ ಈ ಯೋಜನೆ ಬಗ್ಗೆ ತಿಳಿಸಿರುವಂಥದ್ದು ಈ ಸಪ್ತಾಹದ ಮೂರು ದಿವಸ ನಾವು ಮಾಡ್ತೇವೆ. ಅದೇ ರೀತಿ ಈ ಯೋಜನೆಯಲ್ಲಿ ಇನ್ಆಕ್ಟಿವ್ ಆದಂಥ ಫಲಾನುಭವಿಗಳು ಅಂದರೆ ಒಂದು ಕಂತು ತಗೊಂಡು ಎರಡನೇ ಕಂತು ತೆಗದೇ ಇರುವಂಥದ್ದು ಅಥವಾ ಎರಡು ಕಂತು ತೆಗೆದುಕೊಂಡು ಮೂರೇ ತೆಗೆದುಕೊಳ್ಳುವಂಥ ಒಂದು ಇನ್ಆಕ್ಟಿವ್ ಫಲಾನುಭವಿ ಅಂತೀವಿ, ಅವ್ರ ಮನೆ ಭೇಟಿ ಮಾಡಿ ANM ಆಶಾ ವರ್ಕರ್ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಅವರಿಗೆ ಮಾಹಿತಿ ನೀಡುವಂಥದ್ದು ಕೆಲಸ ಕೂಡ ನಾವು ಮೂರು ದಿವಸ ಮಾಡ್ತೀವಿ ಸರ್. ಇದು ಈ ರೀತಿಯಾಗಿ ದಿನವಾರು ನಾವು ಯೋಜನೆಗಳನ್ನ ಮಾಡಿಕೊಂಡಿದ್ದೀವಿ. ಮತ್ತು ನಾಲ್ಕನೇ ದಿನದಲ್ಲಿ ಈ ಗ್ರಾಮ ಮಟ್ಟದಲ್ಲಿ ಒಂದು ನಾವೇನು ಅಂಗನವಾಡಿ ಕೇಂದ್ರದಿಂದ ಆಹಾರ ಕೊಡ್ತೇವೆ, ಟೇಕ್ ಹೋಮ್ ರೇಷನ್ ಅಂತ ಹೇಳ್ತೀವಿ, ಈಗ ಮನೆಗೆ ಕೊಡ್ತಿದ್ದೀವಿ. ಆಹಾರನ ಬಳಕೆ ಯಾವ ರೀತಿ ಮಾಡ್ಕೋಬೇಕು, ಫಲಾನುಭವಿನೇ ಗರ್ಭಿಣಿಯೇ ಅದನ್ನು ಸೇವನೆ ಮಾಡುವಂಥದ್ದು ಮತ್ತು ಮಕ್ಕಳೇ ಸೇವನೆ ಮಾಡುವಂಥದ್ದು ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು ಮತ್ತು ಆ ಒಂದು ಆಹಾರ ಧಾನ್ಯಗಳ ಒಂದು ಪ್ರಾತ್ಯಕ್ಷತೆ ಡೆಮಾನ್ಸ್ಟ್ರೇಷನ್ ಅಂತೀವಿ, ಪ್ರಾತ್ಯಕ್ಷತೆ ಮಾಡಿ ಹೇಳುವಂಥದ್ದು ಮತ್ತು ಋತುಮಾನ ಅನುಗುಣವಾಗಿ ಸೀಸನಲ್ ಸಿಗಂಥ ಹಣ್ಣು ತರಕಾರಿಗಳ ಬಳಕೆಯ ಬಗ್ಗೆ ಅಂದರೆ ಕಡಿಮೆ ಹಣದಲ್ಲಿನೇ ಅವರಿಗೆ ಯಾವ ರೀತಿ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು, ಪ್ರೋಟೀನ್ ಮತ್ತು ವಿಟಮಿನ್ ಮಿನರಲ್ಸ್ ನಮಗೇನು ಬೇಕಾಗ್ತದೆ ಅವು ಯಾವ ರೀತಿ ತಗೋಬೋದು ಎಂಬುದು ತಿಳುವಳಿಕೆ ನೀಡುವಂಥದ್ದು ಒಂದು ನಾಲ್ಕು ದಿವಸ ಕಾರ್ಯಕ್ರಮ ಆಗ್ತದೆ ಸರ್. ನಂತರ ಶಾಲೆಗಳಲ್ಲಿ ಅಂದರೆ ಈಗ 8th-9th ತರಗತಿ ಪ್ರಾರಂಭ ಆಗಿದೆ, ಶಾಲೆಗಳಲ್ಲಿ ಕೂಡ ವಿದ್ಯಾರ್ಥಿನಿಯರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂಥದ್ದು ಮತ್ತು ಅವರಲ್ಲಿ ಸ್ಪರ್ಧೆಗಳು ಏರ್ಪಡಿಸಿ ರಂಗೋಲಿ ಸ್ಪರ್ಧೆ ಮತ್ತು ಇತರ ಸ್ಪರ್ಧೆಗಳನ್ನ ಏರ್ಪಡಿಸುವ ಮುಖಾಂತರ ಅವರಿಗೆ ಒಂದು ಚೈತನ್ಯ ತುಂಬುವಂಥ ಕೆಲಸ ಮಾಡಲಾಗ್ತದೆ ಸರ್. ಮತ್ತು ಈ ಯೋಜನೆ ಜೊತೆಗೆ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತೇಳಿ ಒಂದು ಸಪೋರ್ಟ್ಗೋಸ್ಕರ ಒಂದು ಸಹಿ ಸಂಗ್ರಹ ಕೂಡ ನಾವು ಮಾಡ್ತಿದ್ದೀವಿ ಸರ್. ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಸಂಸದರು ಇಂದ ಪ್ರಾರಂಭ ಆಗಿ ಈಗ ಗ್ರಾಮ ಮಟ್ಟದಲ್ಲಿ ಕೂಡ ಸಹಿ ಸಂಗ್ರಹ ಚಳವಳಿ ಕೂಡ ಮಾಡ್ತಿದ್ವಿ ಸರ್. ಇದು ಒಂದು ಸಪ್ತಾಹದಲ್ಲಿ ಮತ್ತು ಒಂದು ಮುಖ್ಯವಾಗಿ ಒಂದು ದಿನ ಈ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಈ ಯೋಜನೆ ಅನುಷ್ಠಾನ ಮಾಡೋ ಅಧಿಕಾರಿಗಳು ಮುಖ್ಯವಾಗಿ ಆಧಾರ್ ಕಾರ್ಡ್ ನೀಡುವಂಥ ಅಧಿಕಾರಿಗಳು ಅಲ್ಲಿ ಆಧಾರ್ ಕಾರ್ಡು ಫಲಾನುಭವಿಗಳು ಆಧಾರ್ ಕಾರ್ಡ್ ತೆಗೆದುಕೊಳ್ಳಲು ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಒಂದು ಪ್ರಯತ್ನ ಆಗ್ತದೆ. ಮತ್ತು ಬ್ಯಾಂಕರ್ಸ್ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಅವರು ಬರ್ತಾರೆ, ಅದರಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಏನೋ ಸಮಸ್ಯೆ ಇದ್ದರೆ ಅವರು ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು. ಅದೇ ರೀತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಅವರು ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಡುವಂಥ ವಿಷಯಗಳಾಗಲಿ ಮತ್ತು ಏನಾದರೂ ಆರೋಗ್ಯ ತಪಾಸಣೆ ವಿಷಯಗಳಾಗಲಿ ಅಥವಾ ಹೆರಿಗೆಗೆ ಸಂಬಂಧಪಟ್ಟಂಥ ಡೆಲಿವರಿ ಕಂಡಕ್ಟ್ ಮಾಡೋದು ವಿಷಯಗಳ ಬಗ್ಗೆ ಈ ರೀತಿಯಾಗಿ ಒಂದು ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಅಧಿಕಾರಿಗಳ ಒಂದು ಸಭೆ ಆಗ್ತದೆ ಸರ್. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ 23 ತಾರೀಕಿಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಪ್ರಗತಿ ಪರಿಶೀಲನೆ ಮಾಡಿ ಈ ಯೋಜನೆಯ ಕುಂದುಕೊರತೆಗಳ ಬಗ್ಗೆ ಕೂಡ ನಾವು ಈಗ ಆಲ್ರೆಡಿ ಕುಂದುಕೊರತೆ ಸಭೆ ಕೂಡ ಮಾಡಿದ್ವಿ ಸರ್. ಈ ರೀತಿಯಾಗಿ 7 ದಿನಗಳಲ್ಲಿ ಈ ಯೋಜನೆಯ ಒಂದು ಪ್ರಗತಿಗೆ ಪ್ರಯತ್ನ ಮಾಡಲಾಗ್ತದೆ ಸರ್. ಹಲವಾರು ಕಾರ್ಯಕ್ರಮಗಳು ನಡೀತಿದ್ದಾವೆ. ಎಸ್ ಸರ್. ಜಗದೀಶ್ ಅವರೇ, ಮೊದಲನೇದಾಗಿ ತಾವು ಈ ಒಂದು ಯೋಜನೆಯ ಉದ್ದೇಶ ಏನು, ಈ ಯೋಜನೆಯಲ್ಲಿ ಲಾಭ ಸಿಗ್ತಾಯಿದ್ದಾವೆ ಗ್ರಾಮೀಣ ಮಹಿಳೆಯರಿಗೆ ಅನ್ನೋದು ಬಗ್ಗೆ ಹೇಳಿ ಸರ್. ನಮಸ್ಕಾರ ಸರ್. ಸರ್, ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮೊದಲ ಬಾರಿಗೆ ಗರ್ಭಿಣಿಯಾದಂಥ ತಾಯಂದಿರಿಗೆ ಅವರು ಆ ಗರ್ಭಿಣಿ ಅವಸ್ಥೆಯಲ್ಲಿ ಆದಷ್ಟು ವಿಶ್ರಾಂತಿ ಮನೆಯಲ್ಲೇ ಪಡ್ಕೊಂಡು ಒಂದು ಒಳ್ಳೆಯ ಮಗುವಿಗೆ ಜನನ ಕೊಡಲಿ ಅಂತ ಅನ್ನೋದು ಇದರ ಮುಖ್ಯ ಉದ್ದೇಶ ಇರುತ್ತೆ ಸರ್. ಈ ಆರ್ಥಿಕ ಸಹಾಯದಿಂದ ಕೂಡ ಅವರಿಗೆ ಒಂದು ಒಳ್ಳೆಯ ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಕೂಡ ಅವರಿಗೆ ಆರ್ಥಿಕವಾಗಿ ನೆರವು ಆಗಲಿ ಅಂತ ಹೇಳ್ಬಿಟ್ಟು ಇದು ದುಡ್ಡು ಕೊಡ್ತಾ ಇದೆ ಸರ್. ಎಷ್ಟು ಪ್ರತಿ ಮಹಿಳೆಯರಿಗೆ ಗರ್ಭಿಣಿಯರಿಗಿರ್ಬೋದು ಎಷ್ಟು ದುಡ್ಡು ಒಂದು ವರ್ಷಕ್ಕೆ ಸಿಗುತ್ತೆ ಇಲ್ಲಿ ಯೋಜನೆಯಲ್ಲಿ, ಮಾತೃವಂದನಾ ಯೋಜನೆಯಲ್ಲಿ? ಇಲ್ಲಿ ಒಬ್ಬ ಗರ್ಭಿಣಿ ತಾಯಂದಿರಿಗೆ, ಗರ್ಭಿಣಿ ಮತ್ತು ಬಾಣಂತಿ ತಾಯಂದಿರಿಗೆ 6,000 ರೂಪಾಯಿಗಳನ್ನು ನಾವು 3 ಕಂತುಗಳಲ್ಲಿ ಮುಖಾಂತರ ನಾವು ನೀಡ್ತಾ ಇದ್ದೀವಿ ಸರ್. ಇಲ್ಲಿ ಮೊದಲನೇ ಕಂತಲ್ಲಿ ನಾವು ಯಾವಾಗ ಗರ್ಭಿಣಿ ತಾವು ಗರ್ಭಿಣಿ ದಿನ ಅಂತ ಹೇಳ್ಬಿಟ್ಟು ಮನದಟ್ಟಾಗುತ್ತಲ್ಲ ಸರ್, ಆಗ ಅವರಿಗೆ 1,000 ರೂಪಾಯಿನ ನಾವು ನೀಡ್ತಾ ಇದ್ದೇವೆ ಸರ್. ಅದಾದ ನಂತರ ಗರ್ಭಿಣಿ ದಿನ ಆರೋಗ್ಯ ತಪಾಸಣೆ ಆಗುತ್ತಲ್ಲ, ಆಗ ನಾವು 2,000 ರೂಪಾಯಿನ ನಾವು ಅವರಿಗೆ ನೀಡ್ತೇವೆ ಸರ್. ಅದೇ ರೀತಿಯಾಗಿ ಯಾವಾಗ ಮಗುವಿನ ಜನನ ಆಗುತ್ತಲ್ಲ, ಆಗ ನಾವು ಮಗುವಿನ ಒಂದು ಜನನ ಪ್ರಮಾಣ ಪತ್ರವನ್ನು ನೀಡಿದಾಗೆ ಆಮೇಲೆ ಒಂದು ಮಗುವಿನ ಚುಚ್ಚುಮದ್ದು, ಮೊದಲನೇ ಹಂತದ ಚುಚ್ಚುಮದ್ದು ಆದ ನಂತರ 2,000 ರೂಪಾಯಿನ ನಾವು ಅವರ ಖಾತೆಗೆ ನೇರ ನಗದು ಮುಖಾಂತರ ನಾವು ನೀಡ್ತಾ ಇದ್ದೇವೆ ಸರ್. ಅಂದರೆ ಒಟ್ಟು 3 ಕಂತುಗಳಲ್ಲಿ ಹಣ ಒಂದು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಜಮೆ ಆಗುತ್ತೆ ಅವರ ಖಾತೆಗೆ. ಆಗುತ್ತೆ ಸರ್. ಆಮೇಲೆ JSY ಅಡಿಯಲ್ಲಿ ಕೂಡ 1,000 ರೂಪಾಯಿನ ಆರೋಗ್ಯ ಇಲಾಖೆಯವರು ನೀಡ್ತಾ ಇದ್ದಾರೆ. ಗೋಕುಲ್ ಹುಸೇನ್ ಅವರೇ ಹೇಳಿ, ಗ್ರಾಮೀಣ ಭಾಗದಲ್ಲೆಲ್ಲ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಬೇರೆ ಬೇರೆ ಎಲ್ಲ ಇರ್ತಾರೆ, ಅಲ್ಲಿ ಮಹಿಳೆಯರಿಗೆ ಸುದ್ದಿಯನ್ನು ಮುಟ್ಟಿಸಿರ್ಬೋದು ಅಥವಾ ಅವರಿಗೆ ಪ್ರಚಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಆದರೆ ಈ ಒಂದು ನಮ್ಮ ಪಟ್ಟಣದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಹೇಗಿದೆ? ಪಟ್ಟಣದಲ್ಲಿ ಮಹಿಳೆಯರು ಹೇಗೆ ಯೋಜನೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ ತಮಗೆ? ಸರ್, ಮಾತೃವಂದನಾ ಯೋಜನೆಯಲ್ಲಿ ಎಲ್ಲ ಗ್ರಾಮೀಣದಾಗಲಿ ಸರ್, ಪಟ್ಟಣದಾಗಲಿ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಟ್ಟದಲ್ಲಿ ಮತ್ತು ಮನೆ ಮನೆ ಭೇಟಿಗಳ ನೀಡುವ ಮೂಲಕ ಮಾತೃವಂದನಾ ಯೋಜನೆ ಬಗ್ಗೆ, ಅದರ ಸೌಲಭ್ಯಗಳ ಬಗ್ಗೆ, ಆ ಸೌಲಭ್ಯ ಪಡೆದುಕೊಳ್ಳುವ ಬಗ್ಗೆ ಅವರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಮತ್ತು ಅವ್ರು ಯಾವ ಥರ ಫಾರ್ಮ್ಗಳು ತುಂಬಬೇಕು, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಎಷ್ಟು 3 ಅರ್ಜಿ ಯಾವ ಥರ ಇರಬೇಕು ಅಂತೆಲ್ಲ ಮಾಹಿತಿ ತಗೊಂಡು ಅಂಗಡಿ ಕಾರ್ಯಕರ್ತರೇ ಮುಂದೆ ನಿಂತು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ಸರ್. ನಮ್ಮ ಯೋಜನೆಯಲ್ಲಿ ಪ್ರತಿ ತಿಂಗಳ 100% ಸಾಧನೆ ಆಗ್ತಾ ಇದೆ ಸರ್. ಎಲ್ಲ ಅರ್ಜಿಗಳು ತಗೊಂತಿದ್ದೀವಿ ಸರ್. ರಾಯಚೂರು ನಗರದಲ್ಲಿ ಪ್ರತಿಕ್ರಿಯೆ ಹೇಗಿದೆ? ಹೆಣ್ಮಕ್ಳು ಇದನ್ನ ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿ ಸ್ತ್ರೀಯರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ, ಹೇಗೆ ಕಳೆದ ಈ ಯೋಜನೆ ಸರ್? 2018 ಪ್ರಾರಂಭ ಆಗಿದೆ. 2017 ಪ್ರಾರಂಭ ಆಗಿದ್ದು ಸರ್. ಅದು 2017 ನಮ್ಮ ಯೋಜನೆ ಸರ್, ನಗರದ ಯೋಜನೆಯಲ್ಲಿ 100% ಸಾಧನೆ ಆಗಿದೆ ಸರ್. ನಮ್ದು ಆಗಿದೆ ಸರ್. ವೀರನಗೌಡರೇ, ಮುಖ್ಯವಾಗಿ ಇಲ್ಲಿ ಫಲಾನುಭವಿಗಳಿಗೆ ನೇರವಾಗಿ ಹಣ ನಗದು ವರ್ಗಾವಣೆ ಆಗುತ್ತೆ ಇಲ್ಲಿ, ಯಾಕಂದರೆ ಇದು ನಿಮ್ಮ ಇಲಾಖೆ ಒಂದೇ ಕೈ ಜೋಡಿಸಿದ್ರೆ ಆಗೋದಿಲ್ಲ, ಬೇರೆ ಬೇರೆ ಇಲಾಖೆಯವರು ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಇಲ್ಲಿ ಯಾವ್ಯಾವ ಇಲಾಖೆಯವರು ಇಲ್ಲಿ ನಿಮ್ಮ ಸರ್ಪ ಪದಿಯಲ್ಲಿ ಬರ್ತಾರೆ? ಹೇಗೆ ಇದನ್ನು ಒಳ್ಳೆಯ ರೀತಿಯಿಂದ ಯೋಜನೆ ಅನುಷ್ಠಾನಕ್ಕೆ ಯಾವ್ಯಾವ ಇಲಾಖೆಗಳು ಸಹಕರಿಸ್ತಾ ಇದ್ದಾವೆ ನಿಮ್ಮೊಂದಿಗೆ? ಸರ್, ತಾವು ಹೇಳಿದ್ದು ಭಾಳ ಮುಖ್ಯವಾದ ವಿಷಯ, ಯಾಕಂದರೆ ಒಂದು ಇಲಾಖೆಯಿಂದ ಇದು ಪ್ರಗತಿ ಸಾಧ್ಯ ಇಲ್ಲ ಸರ್. ಇದಕ್ಕೆ ನಮ್ಮ ಬೇರೆ ಇಲಾಖೆಗಳ ಸಹಕಾರ ಕೂಡ ತುಂಬ ಬೇಕಾಗ್ತದೆ. ಮುಖ್ಯವಾಗಿ ನಮಗೆ ಆರೋಗ್ಯ ಇಲಾಖೆ ಗರ್ಭಿಣಿ ಅಂತ ನೋಂದಣಿ ಮಾಡುವಂಥದ್ದು, ಗರ್ಭಿಣಿಯನ್ನು ಗುರುತಿಸುವಂಥದ್ದು ಕೆಲಸ, ಮತ್ತು ತಾಯಿ ಕಾರ್ಡ್ ಕೊಡ್ತಾರೆ ಸರ್. ಮುಖ್ಯವಾಗಿ ಈ ಯೋಜನೆಗೆ ತಾಯಿ ಕಾರ್ಡ್ ಅಗತ್ಯತೆ ಇರ್ತದೆ ಸರ್. ಇದು ತಾಯಿ ಕಾರ್ಡ್ ಕೊಡುವಂಥದ್ದು ಅವರಿಗೆ ಅಧಿಕಾರದಿಂದ ಆರೋಗ್ಯ ಇಲಾಖೆ ಒಂದು ಸಹಕಾರ ನಮಗೆ ಬೇಕಾಗ್ತದೆ ಸರ್. ಅದೇ ರೀತಿಯಾಗಿ ಅವರು ಎರಡನೇ ಕಂತು ಫಲಾನುಭವಿ ಎರಡನೇ ಕಂತು ಪಡಿಬೇಕಾದ್ರೆ 6 ಒಳಗಾಗಿ ಅವರು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಸರ್. ವೈದ್ಯಾಧಿಕಾರಿಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡದ್ದು ಆ ತಾಯಿ ಕಾರ್ಡಲ್ಲಿ ಅದು ನೋಂದಣಿ ಆಗಬೇಕು ಸರ್. ಅದು ಮತ್ತು 3 ಕಂತು ಪಡೆಯಬೇಕಾದ ಕೂಡ ಮಗುವಿನ ಜನನ ಪ್ರಮಾಣ ಪತ್ರ ಅವಶ್ಯಕತೆ ಇರ್ತದೆ. ಮತ್ತು ಮಗುವಿಗೆ ಮೊದಲನೇ ಹಂತದ ಚುಚ್ಚುಮದ್ದು, BCG, ಓರಲ್ ಪೋಲಿಯೋ ಎಲ್ಲ ಇರ್ತಾರೆ ಸರ್. ಒಂದೊಂದು ಹಂತದ ಚುಚ್ಚುಮದ್ದು ಹಾಕೋದು ಕೂಡ ಆರೋಗ್ಯ ಇಲಾಖೆಯದು ಒಂದು ನಮಗೆ ಸಹಕಾರ ತುಂಬ ಬೇಕಾಗ್ತದೆ ಸರ್. ಅವರು ಸಹಕಾರ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಸರ್, ಆಧಾರ್ ಕಾರ್ಡ್ ಈ ಸೌಲಭ್ಯ ಪಡಿಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗ್ತದೆ ಸರ್. ಹೀಗಾಗಿ ಆಧಾರ್ ಕಾರ್ಡ್ ವಿತರಣೆ ಅಧಿಕಾರಿಗಳು ಕೂಡ ನಮಗೆ ಇಲ್ಲಿ ಸಹಕಾರ ಮಾಡ್ತಿದ್ದಾರೆ ಸರ್. ಅವ್ರದ್ದು ಒಂದು ನೆರವು ತುಂಬ ಇರ್ತದೆ. ಮತ್ತು ಬ್ಯಾಂಕರ್ಸ್, ಯಾಕಂದರೆ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಇರೋದ್ರಿಂದ ಪ್ರತಿ ಫಲಾನುಭವಿ ಬ್ಯಾಂಕ್ ಖಾತೆ ಹೊಂದುವಂಥದ್ದು ತುಂಬ ಅವಶ್ಯಕತೆ ಇದೆ ಸರ್. ಇದು ಮೊದಲನೇ ಗರ್ಭಿಣಿ ಇರೋದ್ರಿಂದ ಇವರು ಸಾಮಾನ್ಯವಾಗಿ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ತಾಲೂಕಿನಿಂದ ಅಥವಾ ಬೇರೆ ರಾಜ್ಯಗಳಿಂದ ಕೂಡ, ಈಗ ನಾವು ರಾಯಚೂರು ಬಾರ್ಡರ್ಲಿರೋದ್ರಿಂದ ಕೆಲವು ಭಾಳಷ್ಟು ಜನ ಫಲಾನುಭವಿ ತೆಲಂಗಾಣದವರು, ಆಂಧ್ರಪ್ರದೇಶದವರು, ಕೆಲವು ಮಹಾರಾಷ್ಟ್ರದವರು ಕೂಡ ಗರ್ಭಿಣಿಯರು ಅಂದರೆ ಈ ಮದುವೆ ಮಾಡಿಕೊಂಡು ಬಂದಿರ್ತಾರೆ. ಅವ್ರ ಖಾತೆಗಳು ಬದಲಾವಣೆ ಹಾಗೂ ಆಧಾರ್ ಕಾರ್ಡ್ ಲಿಂಕೇಜು, ಈ ಥರ ನಮಗೆ ಎಲ್ಲ ಇಲಾಖೆಯ ಸಹಕಾರ ಬೇಕಾಗ್ತದೆ ಸರ್. ಈ ರೀತಿ ಎಲ್ಲ ರೀತಿಯ ಸಹಕಾರ ಸಿಕ್ಕಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸರ್, 2017-18 ಸಾಲಿನಿಂದ ಇಲ್ಲಿವರೆಗೂ ಸುಮಾರು 54,646 ಜನ ಫಲಾನುಭವಿಗಳು 3 ಸೌಲಭ್ಯಗಳು ತಗೊಂಡ್ರೆ ಸರ್. ಅಂದರೆ 54,000 ಮಹಿಳೆಯರು ಮೂರು ಕಂತುಗಳ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. 3 ಕಂತುಗಳಲ್ಲಿ 5,000 ರೂಪಾಯಿದಂತೆ ಸರ್. ಇಲ್ಲಿವರೆಗೆ 20,49,00,000 ಹಣ ನೇರ ನಗದು ವರ್ಗಾವಣೆ ಆಗಿದೆ ಸರ್. ಇದಕ್ಕೆ ನಮ್ಮ ಜಿಲ್ಲೆಗೆ ನಿಮ್ಮ ಇಲಾಖೆಯಿಂದ ಅಷ್ಟು ಹಣ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿದೆ. 20,49,00,000 ಹಣ ಜಮಾ ಆಗಿದೆ ಸರ್. ಇದು 54,00,000 ಫಲಾನುಭವಿಗಳು. ಅವು ಅರ್ಜಿಗಳು ABC ಅಂತ ಹೇಳ್ತೀವಿ. ಮೊದಲನೇ ಅರ್ಜಿ ಎ, ಎರಡನೇ ಅರ್ಜಿ ಬಿ, ಮೂರನೇ ಅರ್ಜಿ ಸಿ ಅಂತ ಹೇಳ್ತೀವಿ. ಹೀಗೆ ಒಟ್ಟು 1.5 ಲಕ್ಷ ಅರ್ಜಿಗಳು ಈಗ ಆಲ್ರೆಡಿ ನಮ್ಮಿಂದ ಆನ್ಲೈನ್ ನೋಂದಣಿ ಆಗಿ ಅವರಿಗೆ ನಗದು ನೇರ ವರ್ಗಾವಣೆ ಆಗಿದೆ ಸರ್. ಅವರು ಜಗದೀಶ್ ಅವರೇ ಹೇಳಿ, ಈಗ ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಲಾಭ ಅಂದರೆ ಯಾರು ಬಾಣಂತಿಯರು, ಮೊದಲನೇ ಸರ ಯಾರು ಗರ್ಭಧಾರಣೆ ಆಗುತ್ತೆ ಹೆಣ್ಣುಮಕ್ಕಳು, ಅವರಿಗೆ ಒಂದು ಯೋಜನೆ ಲಾಭ ಇರುತ್ತೆ. ಇಲ್ಲಿ 3 ಕಂತುಗಳಲ್ಲಿ ಹಣವನ್ನು ಕೊಡ್ತಾ ಇರ್ತಿರ್ತಾವೆ. ಸಹಜವಾಗಿ ಗರ್ಭಧಾರಣೆ ಆದಾಗ ಅಬಾರ್ಷನ್ ಆಗೋದು ಸಹಜವಾಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮುಂದಿನ ಒಂದು ಕಂತಿಗೆ ಪರಿಗಣನೆ ಮಾಡ್ತಿರ್ತಾವೆ ಇಲ್ಲಿ? ಬೈ ಚಾನ್ಸ್ ಅವ್ರದ್ದು ಅಬೋಷನ್ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಬಿಟ್ಟು ನೆಕ್ಸ್ಟ್ ಅವ್ರದ್ದು ಯಾವಾಗ ಹೂವಿನ ಜನನ ಆಗುತ್ತಲ್ಲ ಸರ್, ಅವಾಗ ಅದನ್ನು ನಾವು ಇನ್ಸ್ಟಾಲ್ಮೆಂಟನ್ನು ಕ್ಯಾರಿ ಆನ್ ಮಾಡ್ತೇವೆ ಸರ್. ಒಂದು ಕಂತನ್ನು ತೊಗೊಂಡಿರೋದ್ರೆ ನೆಕ್ಸ್ಟ್ ಎರಡನೇ ಕಂತು ಮೂರನೇ ಕಂತು ಮುಂದುವರಿಯುತ್ತೆ ಅವ್ರಿಗೆ. ಹೌದು ಸರ್. ಇಲ್ಲಿ ದಾಖಲಾತಿಗಳು ಏನೇನು ಕೊಡಬೇಕಾಗತ್ತೆ ಮುಖ್ಯವಾಗಿ ಯೋಜನೆಯಲ್ಲಿ ಅವರು ಭಾಗವಹಿಸಬೇಕಾಗಿತ್ತಂದ್ರೆ? ಸರ್, ಇಲ್ಲಿ ದಾಖಲಾತಿಗಳು ಅಂದರೆ ಗರ್ಭಿಣಿಯಾದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸರ್, ಆಮೇಲೆ ಅವರ ಪತಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಗರ್ಭಿಣಿ ಫಲಾನುಭವಿಯದು ಒಂದು ಬ್ಯಾಂಕ್ ಖಾತೆ ಕೂಡ ಅವ್ರಿಗೆ ಬೇಕಾಗುತ್ತೆ ಸರ್. ಇಲ್ಲಿ ಬ್ಯಾಂಕ್ ಖಾತೆ ಇಲ್ಲಪ್ಪ ಅಂತಂದ್ರೆ ಅವರು ಬ್ಯಾಂಕ್ ಖಾತೆ ತೆಗೆಸಲಿಕ್ಕೆ ಏನಾದ್ರು ಇಲಾಖೆ ಸಹಕಾರ ಮಾಡುತ್ತಾ ಅವರಿಗೆ, ಅಥವಾ ಅವರು ತೆಗಿಸಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾ? ಹಳ್ಳಿ ಮಟ್ಟದಲ್ಲಿ ಇದನ್ನೆಲ್ಲ ಯಾರು ಕೋಆರ್ಡಿನೇಟ್ ಮಾಡ್ತಿರ್ತಾರೆ? ಸರ್, ಇಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆಗಿಲಿಕ್ಕೆ ಅವರಿಗೆ ಎಲ್ಲ ಬ್ಯಾಂಕ್ಗಳಲ್ಲಿ ಕೂಡ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಸರ್. ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೆಲವೊಂದು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆ ತೆಗಿಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಈ ನಮ್ಮ ಅಂಚೆ ಕಚೇರಿ ಇಲಾಖೆ ವತಿಯಿಂದ ಕೂಡ ಈ ಪೋಸ್ಟ್ಮ್ಯಾನ್ ಮುಖಾಂತರ ಮನೆ ಬಾಗಿಲಿಗೆ ಹೋಗಿ ಅವರ ಖಾತೆಗಳನ್ನು ತೆಗೆದು ಕೊಡಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಿದೆ ಸರ್. ಗೋಕುಲ್ ಹುಸೇನ್ ಅವರೇ, ನಗರದಲ್ಲಿ ಯಾಕಂದರೆ ಇಲ್ಲಿ ಜನಗಳು ಅಷ್ಟು ಇರೋದಿಲ್ಲ, ಒಬ್ರಿಗೊಬ್ರು ಅಷ್ಟು ಪರಿಚಯ ಇರೋದಿಲ್ಲ, ಇಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ಸು ಇರ್ಬೋದು, ಸಭೆಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಇಲ್ಲಿ ತಿಳುವಳಿಕೆ ಕೊಡ್ತಕ್ಕಂಥದ್ದು? ಯಾಕಂದರೆ ಪಟ್ಟಣದಲ್ಲಿ ಅಂದರೆ ಜನ ಬಿಜಿ ಆಗಿರ್ತಾರೆ, ಸಮಯ ಇರೋದಿಲ್ಲ, ಇಲ್ಲಿ ಹೇಗೆ ತಾವು ನಿಭಾಯಿಸ್ತಿರ್ತೀರಿ, ಹೇಗೆ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು ನಗರ ಮಟ್ಟದಲ್ಲಿ ನಡೀತಾ ಇದೆ? ಸಹಜವಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್, ಸಮುದಾಯ ಆಧಾರಿತ ಚಟುವಟಿಕೆಗಳಿಗೆ ಮತ್ತು ತಾಯಂದ್ರ ಸಭೆ ಮತ್ತು ವಿ ಎಚ್ ಎನ್ ಡಿ ಅಂತೇಳಿ ನಾವು ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳ ಪ್ರತಿ ವಾರಗಳಲ್ಲಿ ನಾವು ಆಯೋಜಿಸ್ತೀವಿ ಸರ್. ಅಲ್ಲಿ ತಾಯಂದ್ರಿಗೆ ಕರೆಸಿ, ಗರ್ಭಿಣಿ ಬಾಣಿತರಿ ತಾಯಂದ್ರಿಗೆ ಕರೆಸಿ ಅಲ್ಲಿ ಅವೇರ್ನೆಸ್ ಕೊಡ್ತಿರ್ತೀವಿ ಸರ್. ಮತ್ತು ಫಲಾನುಗಳ ತಂದೆ ತಾಯಿ ಅಥವಾ ಅವ್ರ ಗಂಡಂದಿರು ಮತ್ತು ಅತ್ತೆಯವ್ರದ್ದು ಅವ್ರಿಗೂ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತೀವಿ ಸರ್. ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ತಿಳಿಸ್ತೀವಿ, ಈ ಮಾತೃವಂದನ ಬಗ್ಗೆ ತಿಳಿಸ್ತೀವಿ, ಪೌಷ್ಟಿಕಾಹಾರಗಳ ಬಗ್ಗೆ ತಿಳಿಸ್ತೀವಿ, ಮಾತೃವಂದನ ಯೋಜನೆಯ ಬಂದ ದುಡ್ಡನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತೇಳಿ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಪ್ರತಿ ಫಲಾನುಭವಿಗೆ ಮನದಟ್ಟಾಗುವ ಮೂಲಕ ಆಪ್ತ ಸಮಾಲೋಚನೆ ಮಾಡ್ತಾರೆ ಸರ್. ವೀರಣ್ಣಗೌಡ್ರೆ, ಈ ಸಲ ಒಂದು ಘೋಷವಾಕ್ಯ ಏನಿದೆ ಒಂದು ಸ್ವಲ್ಪ ವಿವರ ನೀಡಿ, ಘೋಷವಾಕ್ಯದ ಒಂದು ಅರ್ಥ ಏನು, ಹೇಗೆ ಇಲ್ಲಿ ಘೋಷವಾಕ್ಯ ಅನುಷ್ಠಾನ ಆಗ್ತಾ ಇದ್ದಂತಕ್ಕಂಥದ್ದು? ನಿಜ ಸರ್, ಈ ವರ್ಷದ ಘೋಷವಾಕ್ಯ ಏನಂದರೆ ಮಾತೃಶಕ್ತಿ ರಾಷ್ಟ್ರಶಕ್ತಿ ಅಂತ ಸರ್. ಮಾತೃಶಕ್ತಿ ರಾಷ್ಟ್ರಶಕ್ತಿ. ಎಸ್ ಸರ್. ಈ ಘೋಷವಾಕ್ಯ ಅಡಿಯಲ್ಲಿ ನಾವು ಫಲಾನುಭವಿಗಳ ಒಂದು ಸೆಲ್ಫಿ ಫೋಟೋವನ್ನು ನಾವು ಕೇಂದ್ರ ಸರ್ಕಾರ ವೆಬ್ಸೈಟ್ಗಳಿಗೆ ಕಳಿಸಿದ್ವಿ ಸರ್. ಮತ್ತು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಉದಾಹರಣೆಗೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮತ್ತು ಸರ್ಕಾರಿ ನಮ್ಮ ಏನು ಗ್ರೂಪ್ಗಳಿದ್ದಾವೆ ಸರ್, ಅದರಲ್ಲೆಲ್ಲ ಪ್ರಚಾರ ಮಾಡೋದಕ್ಕೆ ತಿಳಿಸಿದ್ದಾರೆ. ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಟಿವಿ ಮತ್ತು ರೇಡಿಯೋ ಮಾಧ್ಯಮಗಳು ಕೂಡ ನಾವು ಇದನ್ನು ಹೆಚ್ಚು ಪ್ರಚಾರ ಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಸರ್. ಈಗ ಹೇಗೆ ಹಳ್ಳಿ ಮಟ್ಟದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಎಲ್ಲ ಜನರಲ್ಲಿ ಹೆಣ್ಮಕ್ಕಳಲ್ಲಿ ಬಂದಿದೆ ಅಂತೀರಾ? ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಆಗಬೇಕಾಗಿದೆ, ಅವೇರ್ನೆಸ್ ಬೇಕಂತೀರಾ ಇನ್ನು ಗ್ರಾಮೀಣ ಮಟ್ಟದಲ್ಲಿ? ತಾವು ಹೇಳಿದಂಗೆ ಸರ್, ಕೆಲವರಿಗೆ ಅವೇರ್ನೆಸ್ ಇರೋದಿಲ್ಲ ಸರ್. ಯಾರಂದರೆ ಈಗ ಬೇರೆ ರಾಜ್ಯಗಳಿಂದ ಬಂದಂಥವ್ರಿಗೆ ಮತ್ತು ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಇಂಟೀರಿಯರ್ ಪ್ಲೇಸಲ್ಲಿರೋಂಥ ಮಹಿಳೆಯರಿಗೆ ತಿಳುವಳಿಕೆ ಇರೋದಿಲ್ಲ ಸರ್. ಆದರೆ ಅವ್ರಿಗೆ ಇಷ್ಟು ಗೊತ್ತಿರ್ತದೆ ಸರ್, ಸರ್ಕಾರದಿಂದ ಹಣ ಬರ್ತದೆ ಗರ್ಭಿಣಿ ಆದ್ರಂತ, ಅಷ್ಟು ಮಾತ್ರ ಗೊತ್ತಿರ್ತದೆ. ಅವ್ರಿಗೆ ಯೋಜನೆ ಹೆಸರು ಮತ್ತು ಇತರ ಏನು ದಾಖಲೆಗಳು ಬೇಕು ಅವ್ರಿಗೇನು ಮಾಹಿತಿ ಇರೋದಿಲ್ಲ ಸರ್ ಸಾಮಾನ್ಯವಾಗಿ. ಸೊ ಈಗ ನಾವು ಅವರಿಗೆಲ್ಲ ತಿಳಿಸಿ, ಅಂಗಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ ಮತ್ತು ANM ಅವರು ಈ ಮೂರು ಜನರಲ್ಲಿ ಮನೆ ಭೇಟಿ ಮಾಡಿದಾಗ ಅಥವಾ ಚುಚ್ಚುಮದ್ದು ಹಾಕುವಾಗ ಅವರಿಗೆ ತಿಳಿಸಿ ಹೇಳ್ತಾರೆ ಸರ್. ಮತ್ತು ದಾಖಲೆಗಳ ಬಗ್ಗೆ ಕೂಡ ಮೊದಲೇ ಈಗ ತಿಳುವಳಿಕೆ ನೀಡ್ತಿದ್ವಿ ಸರ್. ಈಗ ಇಲ್ಲಿ ಜಗದೀಶ್ ಅವರೇ, 5,000 ರೂಪಾಯಿಯನ್ನ ಗರ್ಭಿಣಿ ಮಹಿಳೆಯರಿಗೆ ಮಾತೃವಂದನಾ ಯೋಜನೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಡ್ತಾ ಇದ್ದೀರಿ, ಈ ಒಂದು ಹಣವನ್ನು ಯಾವ ರೀತಿ ಮಹಿಳೆಯರು ಸದುಪಯೋಗ ಮಾಡ್ಕೋಬೇಕು? ಸರಿ, ಇದು ಈ ಕೊಡ್ತಾ ಇರೋವಂಥ ಹಣನ ಅವರು ಅದೇ ಅವರು ಆರ್ಥಿಕವಾಗಿ ಮನೆಯಲ್ಲೇ ಇದ್ದು ಅಂದರೆ ವೇತನ ನಷ್ಟಕ್ಕಾಗಿ ನಾವು ಇದನ್ನು ನೀಡ್ತಾ ಇದ್ದೇವೆ ಸರ್. ಅವರು ಆದಷ್ಟು ಅವರು ಗರ್ಭಾವಸ್ಥೆ ಮತ್ತು ಬಾಣಂತಿ ಅವಸ್ಥೆಯಲ್ಲಿ ಆದಷ್ಟು ಮನೆಯಲ್ಲೇ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ, ಆಮೇಲೆ ಅವ್ರ ಪೌಷ್ಟಿಕತೆಯನ್ನು ಹೆಚ್ಚಿಸಲಿಕ್ಕೆ ಇದು ಆರ್ಥಿಕ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ಇದು ಆರ್ಥಿಕ ಸಹಾಯಧನ ನೀಡೋದ್ರಿಂದ ಶಿಶು ಮರಣವನ್ನು ಕೂಡ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ನಮ್ಮದು ನಡೀತಾ ಇದೆ ಸರ್. ವೀರಣ್ಣಗೌಡ್ರೆ, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಮೇಲ್ವಿಚಾರಕರ ಪಾತ್ರ ಏನಿದೆ ಈ ಯೋಜನೆ ಅನುಷ್ಠಾನದ? ಯಾಕಂದರೆ ಹಳ್ಳಿ ಮಟ್ಟದಲ್ಲಿ ಸಾಕಷ್ಟು ಅಂಗನವಾಡಿ ಕೇಂದ್ರಗಳು ಇರ್ತವೆ, ಅವರೇ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ಜೊತೆಗೆ ಹಳ್ಳಿ ಮಟ್ಟದಲ್ಲಿ ಯಾರು ಇದ್ರ ಬಗ್ಗೆ ಪ್ರಚಾರವನ್ನು ಕೊಡ್ತಿರ್ತಾರೆ? ನಿಜ ಸರ್, ತಾವು ಹೇಳಿದಂಗೆ ವಾಸ್ತವವಾಗಿ ಈ ಯೋಜನೆಯ ಅನುಷ್ಠಾನ ನಿಂತಿರೋದು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸರ್. ಇದರ ಸಾಧನೆ ಮತ್ತು ಇದರೆಲ್ಲ ಪ್ರತಿಫಲ, ಇದರದೆಲ್ಲ ಸಾಧನೆ ಅವರಿಗೆ ಕ್ರೆಡಿಟ್ ಸಲ್ಲಬೇಕಂತ ಹೇಳ್ತೀನಿ ಸರ್. ಯಾಕಂದರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪ್ರತಿಯೊಂದು ನಗರದ ಪ್ರದೇಶಗಳಲ್ಲಿ ಮನೆ ಮನೆಗೆ ಹೋಗಿ ಅರ್ಜಿಗಳನ್ನು ಕಲೆ ಹಾಕುವಂಥದ್ದು ಮತ್ತು ಮಾಹಿತಿ ನೀಡುವಂಥದ್ದು ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಮತ್ತು ಜೊತೆಗೆ ಆಶಾ ಕಾರ್ಯಕರ್ತರು ಇರ್ತಾರೆ ಸರ್. ಇದರೆಲ್ಲ ಪಾತ್ರ ಅವರಿಗೆ ಸಲ್ತ ಇದೆಲ್ಲ ಶ್ರೇಯಸ್ ಅವರಿಗೆ ಸಲ್ತದೆ ಸರ್. ಅವ್ರ ಪಾತ್ರ ಮುಖ್ಯ ಇರ್ತದೆ ಮತ್ತು ಮೇಲ್ವಿಚಾರಕರಿಗೂ ಸಹಿತ ಅವರು ವಲಯ ಮಟ್ಟದಲ್ಲಿ ಎಷ್ಟು ಜನ ಗರ್ಭಿಣಿಯರಿದ್ದಾರೆ ಮತ್ತು ಎಷ್ಟು ಜನ ಅರ್ಜಿ ಕಲೆಕ್ಟ್ ಆಗಿದೆ ಎಂಬುದು ಕೂಡ ಅವರು ಮೇಲ್ವಿಚಾರಣೆ ಮಾಡ್ತಾರೆ ಸರ್. ಮತ್ತು ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಸೀಲ್ದಾರ ಅಧ್ಯಕ್ಷತೆಯಲ್ಲಿ ಇದು ಒಂದು 3 ತಿಂಗಳೊಂದ್ಸರಿ ಸಭೆ ಮಾಡಿ ಮೇಲ್ವಿಚಾರಣೆ ಮಾಡಲಾಗ್ತದೆ ಸರ್. ಈ ಯೋಜನೆ ಕುಂಠಿತಗೊಂಡಿದೆ ಇಲ್ಲ ಅಂತೇಳಿ ತಾಲೂಕು ಮಟ್ಟದಲ್ಲಿ ಕೂಡ ಪ್ರಗತಿ ಪರಿಶೀಲನೆ ಮಾಡಲಾಗ್ತದೆ ಸರ್. ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರಗತಿ ಪರಿಶೀಲನೆ ಮತ್ತು ತ್ರೈಮಾಸಿಕ ಸಭೆಗಳಾಗ್ತದೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಮುಖ್ಯ ಕಾರ್ಯದರ್ಶಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ CEO ಅವ್ರನ್ನ ಮತ್ತು ಜಿಲ್ಲಾಧಿಕಾರಿಯವರು ನಾವು DHO ಅವರಿಗೆ ಪ್ರಗತಿ ಪರಿಶೀಲನೆ ಮಾಡಿ ಈ ಯೋಜನೆ ಅನುಷ್ಠಾನದಲ್ಲಿ ಯಾವುದೇ ರೀತಿಯಲ್ಲಿ ಹಿಂದುಳುವಿಕೆ ಆಗಬಾರ್ದು ಅಂತೇಳಿ ಈಗ ಆಲ್ರೆಡಿ ಪ್ರಗತಿ ಪರಿಶೀಲನೆ ಆಗ್ತಿದೆ ಸರ್. ಇದರ ಪ್ರತಿಫಲವಾಗಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ 106% ಸಾಧನೆ ಮಾಡಿದ್ವಿ ಸರ್. ಈಗ 106% ಸಾಧನೆ ಇದೆ ಸರ್, ನಮ್ಮ ಗುರಿಗಿಂತ 106% ಸಾಧನೆ ಮಾಡಿದ್ವಿ ಸರ್. ಈಗ ನಾವು ರಾಜ್ಯದಲ್ಲಿ 11ನೇ ಸ್ಥಾನದಲ್ಲಿ ನಮ್ಮ ಜಿಲ್ಲೆ ಇದೆ ಸರ್. ಇದಕ್ಕೆ ಶ್ರೇಯ ಅಂಗಡಿ ಕಾರ್ಯಕರ್ತರು, ಮೇಲ್ವಿಚಾರಕರು, ತಾವಿಲ್ದಂಗೆ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರೆಲ್ಲ ಪಾತ್ರ ಬಹಳ ಮುಖ್ಯವಿದೆ ಸರ್. ಇವರೆಲ್ಲ ಪ್ರೋತ್ಸಾಹದಿಂದನೇ ಈ ಯೋಜನೆಯನ್ನು ನಾವು ಶೇಕಡ 100% ಸಾಧನೆ ಮಾಡೋಕ್ಕೆ ಅನುಕೂಲ ಆಗಿದೆ ಸರ್. ಈಗ ಕೇವಲ 5,000 ರೂಪಾಯಿನ ತಾವು ಹಾಕ್ತಿರ್ತೀರಾ ಅಕೌಂಟಿಗೆ, ಮಹಿಳೆಯರು ಯಾರು ಗರ್ಭಿಣಿಯರಾಗ್ತಾರೆ ಅವರ ಒಂದು ಖಾತೆಗೆ ಜಮಾ ಆಗುತ್ತೆ. ಈ 5,000 ರೂಪಾಯಿಯನ್ನು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಆಹಾರ ತೊಗೋಬೇಕು, ಯಾವ ರೀತಿ ತಾವು ಆರೋಗ್ಯ ಕಾಳಜಿಯನ್ನು ಮಾಡ್ಕೋಬೇಕಂತಕ್ಕಂಥ ಅವೇರ್ನೆಸ್ಸನ್ನು ಗರ್ಭಿಣಿಯರಿಗೆ ಇರ್ಬೋದು, ಬಾಣಂತಿಯರಿಗೆ ಇರ್ಬೋದು, ಯಾವ ರೀತಿ ಹೇಗೆ ಹಳ್ಳಿಯಲ್ಲಿ ತಾವು ಅದನ್ನು ಮುಟ್ಟಿಸ್ತೀರಾ ಈ ವಿಚಾರವನ್ನು? ನಿಜ ಸರ್, ಈಗ VHSND ಅಂತ ಮಾಡ್ತಾರೆ ಸರ್, ವಿಲೇಜ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಡೇ ಅಂತ ಮಾಡ್ತಾರೆ ಸರ್, ಗ್ರಾಮೀಣ ಪೌಷ್ಟಿಕ ದಿನಾಚರಣೆ ಅಂತ ಮಾಡ್ತಾರೆ ಸರ್. ಆ ದಿನಾಚರಣೆಯಂದು ಆಶಾ, ಅಂಗನವಾಡಿ, ANM 3 ಜನ ಸೇರಿ ಗರ್ಭಿಣಿಯರು, ಬಾಣಂತಿಯರಿಗೆ ಮತ್ತು ಅಜ್ಜಿಯಂದ್ರಿಗೆ ಕರೆಸಿ ಸೀಸನಲ್ ವೈಸ್ ನಮಗೆ ಏನು ಕಡಿಮೆ ದರದಲ್ಲಿ ಸಿಗ್ತಾವ ತರಕಾರಿಗಳನ್ನ ಆ ಸೀಸನ್ ವೈಸ್ ತಿನ್ಬೇಕನ್ನೋದು ತಿಳಿಸುವಂಥದ್ದು ಮತ್ತು ಸೀಸನ್ ವೈಸ್ ಹಣ್ಣುಗಳನ್ನ ತಿನ್ನುವಂಥದ್ದು ಬಗ್ಗೆ ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಸರ್, ಪ್ರಾತ್ಯಕ್ಷತೆ ತೋರಿಸೋದ್ರ ಮುಖಾಂತರ. ಈಗ ಕೆಲವರಿಗೆ ತಪ್ಪು ಕಲ್ಪನೆ ಇರ್ತದೆ ಸರ್, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಉದಾಹರಣೆಗೆ ಪಪ್ಪಾಯ ಹಣ್ಣು ತಿನ್ನಬಾರ್ದು, ಗರ್ಭಿಣಿ ತಿನ್ನಬಾರ್ದು ಅಂತಕ್ಕಂಥದ್ದು. ಎಸ್ ಸರ್, ಈ ತರ ಕೆಲವು ವಿಚಾರಗಳು ಅವರಿಗೆ ಸ್ಪಷ್ಟಪಡಿಸುವಂಥದ್ದು ಈ ಪ್ರಾತ್ಯಕ್ಷತೆ ಮೂಲಕ ಮಾಡಲಾಗ್ತದೆ ಸರ್, ಸಮುದಾಯ ಮಟ್ಟದಲ್ಲಿ ಮಾಡಲಾಗ್ತದೆ ಸರ್. ಆರೋಗ್ಯ ಕಾಳಜಿ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಏನಾದರೂ ತಪಾಸಣೆಗಳು ನಡೀತಿದ್ದಾವೆ ಹಳ್ಳಿ ಮಟ್ಟದಲ್ಲಿ? ಖಂಡಿತವಾಗಿ ಸರ್, ಅಂಗನವಾಡಿ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳು ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ ಸರ್. ಮತ್ತು ಸ್ಪೆಷಲ್ ಡ್ರೈವ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳ ಸೂಚನೆ ಮೇರೆಗೆ ಸ್ಪೆಷಲ್ ಡ್ರೈವ್ ಕೂಡ ಮಾಡಿಸಿ ಈಗ ಶಾಲೆಗಳು ಕೋವಿಡ್ನಿಂದ ಶಾಲೆಗಳು ಇರಲಿಲ್ಲ ಸರ್, ಹಿಂದೆ RBSK ವೈದ್ಯಾಧಿಕಾರಿಗಳು ಅಂತ ಇದ್ದಾರೆ ಸರ್ ನಮ್ಮಲ್ಲಿ, RBSK ಯೋಜನೆಯಲ್ಲಿ ವೈದ್ಯಾಧಿಕಾರಿಗಳು ಸಹಿತ ಈ ಕೆಲಸಕ್ಕೆ ಸಾಹೇಬರು ಡೆಪ್ಯುಟೇಷನ್ ಮಾಡಿದರು. ಈ ಕೆಲಸವನ್ನು ಜಿಲ್ಲೆಯಾದ್ಯಂತ ವಿಶೇಷ ಡ್ರೈವ್ ಮಾಡಿ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ ಸರ್. ಇದನ್ನು ಒಳ್ಳೆಯದು ವೀರನಗೌಡರೇ, ಇದುವರೆಗೂ ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಆಚರಣೆ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೀತಾ ಇದೆ. 7ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದು ಗ್ರಾಮೀಣ ಮಹಿಳೆಯರು ಭಾಗವಹಿಸಿ ಇದ್ರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳ್ಕೊಂಡು ನಿಮ್ಮ ಒಂದು ಇಲಾಖೆಯ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಲಾಭವನ್ನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿ ಸ್ತ್ರೀಯರು ಪಡೀಲಿಕ್ಕೆ ಮುಂದೆ ಬರಲಿ, ಉತ್ತಮ ರೀತಿಯಿಂದ ಈ ಒಂದು ಯೋಜನೆ ಯಶಸ್ವಿಯಾಗಲಿ. ಇದುವರೆಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಯುವ ಕಾರ್ಯಕ್ರಮಗಳು ಮತ್ತು ಯೋಜನೆಯ ಉದ್ದೇಶಗಳ ಕುರಿತು ಸಂದರ್ಶನ ಆಧಾರಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಎಂ ವೀರಣಗೌಡ ಮತ್ತು ರಾಯಚೂರು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಗೋಕುಲ್ ಹುಸೇನ್ ಹಾಗೂ ಮಾತೃವಂದನಾ ಜಿಲ್ಲಾ ಯೋಜನಾ ಸಂಯೋಜಕರಾದ ಜಗದೀಶ್ ಅವರು ಮಾಹಿತಿ ಹಂಚಿಕೊಂಡರು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಭಾರತಿ. ಬನ್ನಿ ರೈತ ಬಂಧುವರು, ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ. ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಶರಣಪ್ಪ ಅವರ ಕೃಷಿ ಅರಣ್ಯ ಮತ್ತು ತೋಟಗಾರಿಕಾ ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಶರಣಪ್ಪ ಅವರು. ಇವರು ಪ್ರಗತಿಪರ ರೈತರು. ವಿಶೇಷವಾಗಿ ಶರಣಪ್ಪ ಅವರಿಗೆ ಈ ಭಾಗದಲ್ಲೆಲ್ಲ ತರಕಾರಿ ಶರಣಪ್ಪ, ತರಕಾರಿ ಶರಣಪ್ಪ ಅಂತೇಳಿ ರಾಯಚೂರು ತಾಲೂಕಿನಲ್ಲಿ ಇಡೀ ತಾಲೂಕಿನ ಜನರಿಗೆ ಶರಣಪ್ಪ ಗೌಡರು ಗೊತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ತರಕಾರಿ ಬೇಸಾಯದ ಅನುಭವದ ಜೊತೆ ಅವರು 1 ಎಕರೆದಲ್ಲಿ ಈ ರಕ್ತ ಚಂದನವನ್ನು ಹಚ್ಚಿದ್ದಾರೆ, 1 ಎಕರೆ ಶ್ರೀಗಂಧವನ್ನು ಹಚ್ಚಿದ್ದಾರೆ. ಎಷ್ಟು ಸಸಿಗಳು ಕುಂತಾವೆ, ಶ್ರೀಗಂಧ ಯಾಕೆ ಹಚ್ಚಿದರು, ಜೊತೆಗೆ ಯಾವ ರೀತಿ ಅವರ ಒಂದು ಕೃಷಿ ಬೆಳವಣಿಗೆ ಆಯ್ತು ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶರಣಪ್ಪ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಶರಣಪ್ಪ ಅವರೇ, ತಾವು ಕೃಷಿಯನ್ನು ಪ್ರಾರಂಭ ಮಾಡಿದ್ದು ಮೂಲತಃ ಎಷ್ಟು ಎಕರೆದಲ್ಲಿ ತಮ್ಮದ ಕೃಷಿ, ಮೂಲತಃ ಮೊದಲಿಂದ ಎಷ್ಟು ಎಕರೆದಲ್ಲಿ ಕೃಷಿ ಇತ್ತು ತಮ್ಮದು? ನಮ್ಮದು 13 ಎಕರೆಯಿಂದ ಕೃಷಿ, ನಾವು ನಮ್ಮದು 13 ಎಕರೆ ಇತ್ತು ರೀ. 90ರಿಂದ ನಾವು ಸ್ವಲ್ಪ ತರಕಾರಿ ಮಾಡಕತ್ತಿದ್ದು ರೀ. 90ರಿಂದ ತರಕಾರಿ ಮಾಡ್ತಾ ಆದರೆ ಸ್ವಲ್ಪ ಅರ್ಧ ಎಕರೆ 1 ಎಕರೆ ಮಾಡ್ಕೊಂತ ನಾವು ಅದ್ರಲ್ಲಿಂದನೇ ಆದರೂ ಬೆಳೆ ಚಲೋ ಬಂತು ರೀ. ತರಕಾರಿ ರೇಟ್ ಚಲೋ ಇತ್ತು, ಅವಾಗ ಭೂಮಿ ರೇಟ್ ಕಮ್ಮಿ ಇತ್ತು ರೀ. ಭೂಮಿನೂ ಮಾಡಿವ್ರಿ ಈಗ. ಸ್ವಲ್ಪ ಭೂಮಿ ಹೆಚ್ಚು ಇದ್ದದಕ್ಕೆ ಮನೆ ಮುಂದೆ ಸ್ವಲ್ಪ ಶ್ರೀಗಂಧ ಗಿಡ ಹಾಕಿವ್ರಿ. 160 ಶ್ರೀಗಂಧ ಗಿಡ 1 ಎಕರೆಲಿ ಹಾಕಿವ್ರಿ. ಅದ್ರ ರಕ್ತ ಚಂದನ 1 8 ಅವ್ರಿ. ಉಳಿದು ಶ್ರೀಗಂಧ 160 ಮತ್ತು ಇದು ಸೀತಾಫಲ 50, ನೇರಳೆ ಹಣ್ಣು 120. ಅದಕ್ಕೆ ಓಸ್ಟ್ ಬೇಕಂತ್ರಿ, ಆ ಉದ್ದೇಶದಿಂದ ಸ್ವಲ್ಪ ಹಾಕಿವಿ ರೀ. ಇನ್ನೊಂದು, ನಾವು ಬರೇ ತರಕಾರಿ ಬೆಳೆಸೋದ್ರಿಂದ ಬೇರೆ ಬೇರೆ ದೂರ ದೂರ ಹೊಲ ಅವ್ರವು, ಅದು ಮನೆ ಮುಂದೆ ಇರಲಿ, ನೀರು ಕಮ್ಮಿ ಆಗಿಬಿಟ್ಟಿತಿ ರೀ. ನೀರು ಕಮ್ಮಿ ಆದ ಸಲುವಾಗಿ ಸ್ವಲ್ಪ ಶ್ರೀಗಂಧನೂ ಇರಲಿ. ಮೇಲಾಗಿ ನಮಗೂ ಗಿಡ ಬೆಳೆಸೋ ಹವ್ಯಾಸ ರೀ, ಯಾವುದೋ ಒಂದು ಗಿಡ ಬೆಳೆಸಬೇಕು. ಈಗಿನ ಕಾಲದಲ್ಲಿ ಸ್ವಲ್ಪ ಗಿಡ ಇದ್ದರೆ ಸ್ವಲ್ಪ ಪರಿಸರ ಮಾಲಿನ್ಯನೂ ಇದಾಗ್ತದ, ಮತ್ತು ಆಕ್ಸಿಜನ್ನು ಸಿಗ್ತದ, ಅದ್ರ ಕಡೆಯಿಂದ ವಾತಾವರಣ ಶುದ್ಧ ಆತಂತ ಉದ್ದೇಶದಿಂದ ನಾವು ಶ್ರೀಗಂಧ ಬೆಳೆಸಕತ್ತೀವಿ ರೀ. ಈಗ 3 ವರ್ಷ ಆಯ್ತು ರೀ, ಚಲೋ ಬಂದ ರೀ. 8-9 ಫೀಟು ಹೈಟ್ ಬಂದ ರೀ 3 ವರ್ಷದಾಗ. ಈಗ ಅಂದರೆ ನಿಮ್ಮ ಸ್ವಂತ ಒಂದು ಆಸಕ್ತಿಯಿಂದ ಶ್ರೀಗಂಧವನ್ನು ಹಚ್ಚಿ ಗಿಡಗಳಿರಲಿ, ಮನೆ ಮುಂದೆ ಇರಬೇಕು, ಚಂದ ನೋಡಮ್ಮ ಅಂತಕ್ಕಂಥ ಒಂದು ಆಸಕ್ತಿ ತಮಗೆ? ಹೌದು ರೀ, ನಾವು ಗಿಡ ಬೆಳೆಸೋ ಹವ್ಯಾಸ ಹೆಚ್ಚು ನಮ್ಗೆ. ಮೋಸಂಬಿ ಗಿಡ ಹಾಕಿವಿ ರೀ. ಇನ್ನು ಮುಂದೆ ಮಾವು ಮಾಡೋಕಮ್ಮ ಉದ್ದೇಶ ಆದರೆ ಇದ್ರಾಗೂ ಮಾವು ಒಂದು 15 ಸಸಿನೂ ಆಗಿ ಅದರಾಗಿ ಸೇರಿಸಿ ಕೊಟ್ಟಿವಿ ರೀ. ಓಟ್ ಸಲುವಾಗಿ ಹಾಕಿವಿ ಮನೆ ಸಲುವಾಗಿ. ಹೇಗೆ ಅನಿಸ್ತದೆ ಈಗ 3 ವರ್ಷ ಆಯ್ತಲ್ಲ ತಾವು ಈ ಶ್ರೀಗಂಧ ಹಚ್ಚಿರಿ, ಅದರಲ್ಲಿ ರಕ್ತ ಚಂದನ ಅದಾವೆ, ಮತ್ತು ನೇರಳೆ ಗಿಡ ಹಾಕಿದ್ದೀರಿ, ಸೀತಾಫಲ ಇದೆ, ಜೊತೆಗೆ ಕೆಲವೊಂದು ಇತರೆ ನೆಲ್ಲಿ ಗಿಡಗಳಿದ್ದಾವೆ, ಹೇಗೆ ಅನಿಸ್ತದೆ ಬೆಳವಣಿಗೆ ಹೇಗೆ ಬಂದಿದೆ ತಮ್ಮದು? ಬೆಳಗ್ಗೆ ಭಾಳ ಚಲೋ ಬಂದ ರೀ. ನಾವು ಅಂದ್ಕೊಂಡಂಗಿಂತ ಸ್ವಲ್ಪ ಚಲನೆ ಬಂದ ರೀ. ಅದಕ್ಕೇನಿದೆ ಸ್ವಲ್ಪ ಓಷ್ಟೇ ಹೆಚ್ಚಬೇಕಂತೇಳಿ ನಡುವ ಗಿಡಗಳು ಕೊಟ್ಟಿವಿ ರೀ. ಮುಂದೆ ಬೆಳೆದು ಒಂಥರ ಆದರೆ ಈಗ ಬೇರೆಯವ್ರದ್ದು ಕಡ್ಕೊಂಡು ಹೋಗೋದು ನೋಡಿದ್ರೆ ನಮ್ಗೆ ಅಂಜಿಗೆ ಬರಕತ್ತೆ ರೀ. ಈಗ ಏನಪ್ಪ ಮುಂದೆ ಬೆಳೆಸೋದು ಬೆಳೆಸ್ತೀವಿ, ನಮ್ಮ ಕೂಸು ಬೆಳೆಸಂಗೆ ಬೆಳೆಸ್ತೀವಿ, ನಾಳೆ ಏನಾರ ಕಡ್ಕೊಂಡು ಕಳ್ಳರ ಕಾಟ ಹೆಚ್ಚಾರ ಹೆಂಗ ಅಂತ ನಮ್ಗೆ ಈಗ ಭೂಲ್ ಚಾರಾಗಿಬಿಟ್ಟದ ರೀ. ಈಗ ಇಲ್ಲಿ ತನಕ ಏನು ಅನಿಸ್ತದೆ ಗಿಡಗಳ ಬೆಳವಣಿಗೆ ನೋಡಿದ್ರೆ ನಿಮಗೆ ಶ್ರೀಗಂಧದ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ ನಮ್ಮ ಭಾಗದಲ್ಲಿ ಅಂತ ಅನಿಸ್ತಾ ಇದೆ? ಇದು ಭಾಳ ಚಲೋ ಬರ್ತಾರೆ. ನಾವು ಕೆಂಪು ಭೂಮಿಗೆ ಹಾಕಿವಿ ರೀ. ಭಾಳ ಚಲೋ ಬಂದ್ರೆ 3 ವರ್ಷದಲ್ಲಿ ಭಾಳ ಚಲೋ ಬೆಳೆ ಬಂದ್ರೆ 8-10 ಫೀಟ್ ಅವ್ರಿ. ಏನು ನೀರು ಭಾಳ ಬೇಕಂತ ಅನಿಸ್ತದೆ ಶ್ರೀಗಂಧಕ್ಕೆ, ನೀರು ಇರ್ಲಿಕ್ಕಂದ್ರೆ ನಡೀತದಂತೀರ ಹೇಗೆ? ಸ್ವಲ್ಪ ಬರೋ ನೀರೋದಕ್ಕೆ ತಳಿ ರೀ. ಇದು ಶ್ರೀಗಂಧ ಅಂತ ಪರಿ ನೀರು ಬೇಕಿಲ್ಲ ರೀ. ಇದಕ್ಕೆ ಹೆಚ್ಚು ನೀರು ಬಿಟ್ಟರೆ ಗಿಡ ಸಾಯ್ತವ್ರಿ, ಗಿಡ ಮಾತ್ರ ಬರೋಲ್ಲ ರೀ. ನೀರು ಕಡಿಮೆ ಬೇಕಿಟ್ರಕ್ಕೆ ಹಚ್ಚಿದ ಮೇಲೆ 3 ವರ್ಷದಲ್ಲಿ ಏನಾದರೂ ಬಂತ ಸಮಸ್ಯೆ ಗಿಡ ಒಣಗೋದು ಅಥವಾ ಏನಾದರೂ ಅದಕ್ಕೆ ರೋಗ ಇಂಥವೇನಾದ್ರು ಗಮನಿಸಿರ ಶ್ರೀಗಂಧದಲ್ಲಿ? ಶ್ರೀಗಂಧದಲ್ಲಿ ಗಮನಿಸಿವ್ ರೀ, ಏನಿಲ್ರಿ. ಸ್ವಲ್ಪ ಬೆಳೆ ಇದು ಬೇರು ಕೊಳೆ ರೋಗ ಬರ್ತಾರೆ, ಅದಕ್ಕೆ COC ಬುಲ್ಕೋಪಾರ 1 ವರ್ಷದಲ್ಲಿ 2 ಸಲ ಕೊಡ್ಬೇಕು ರೀ. ಜೂನ್ನಲ್ಲಿ 1 ಸಲ ಡ್ರೆಂಚಿಂಗ್ ಮಾಡ್ಬೇಕು ರೀ. ಒಂದೊಂದು ಗಿಡಕ್ಕೆ ಒಂದೊಂದು ಕೊಡ COC ಬುಲ್ಕೋಪಾರ ಮಿಕ್ಸ್ ಮಾಡಿ 2 ಸಲ ಕೊಟ್ಟರೆ ಆಯ್ತು ರೀ. ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲರಿ. ಏನು ಔಷಧಿ ಕೊಡೋದು ಅವಶ್ಯಕತೆ ಇಲ್ಲ. ಬೇರೆ ಬೆಳೆಗಳಿಗೆ ಸಿಂಪರಣೆ ಮಾಡುವಾಗ ಗೊಬ್ಬರ ಹಾಗಾಗ ಮೇಲೆ ಮೇಲೆ ಹಾಕೋದು ಹೊಡೆದು ಅಂಥದ್ದೇನು ಇದರಲ್ಲಿ ಬೇಕಾಗಲ್ಲ? ಏನು ಬೇಕಿಲ್ಲ ರೀ. ಇದಕ್ಕೆ ಇದ್ರ ಕೆಳಗೆ ಕಳೆ ಇರ್ಬೇಕು ರೀ, ಯಾವ್ದಾನ ಒಂದು ಗಿಡ ಇರ್ಬೇಕು ರೀ. ಅದು ಬಿಟ್ಟರೆ ಇನ್ನೇನು ಬೇಕಿಲ್ಲ ರೀ. ಪೂರ 8 ದಿನ ಮಳೆ ಹೋದಾಗ ಸ್ವಲ್ಪ ನೀರು ಬೇಕು ರೀ, ಅಷ್ಟೇ ಇರುತ್ತೆ. ಹೇಗೆ ನೀರು ನೀವೇನು ಡ್ರಿಪ್ ಮಾಡಿಸ್ಕೊಂಡಿರ ಅಥವಾ ಹಾಗೆ ನೀರು ಗಿಡಗಿಡಕ್ಕೆಲ್ಲ ನೀರು ಬಿಡ್ತಾ ಇದ್ರೆ ಹೇಗೆ? ಡ್ರಿಪ್ ಇದೆ ರೀ, ಡ್ರಿಪ್ಪೇ ಇದೆ ರೀ. ಡ್ರಿಪ್ಲಿಂದ ನಾವು ಬ್ಯಾಸಿಯಾಗಾದರೆ ವಾರದಾಗ 2 ಸಲ, ಈ ಮಳೆಗಾಲದಾಗ ಆದರೆ ಮಳೆ ಹೋದಾಗ 1-8 ದಿನಕ್ಕೊಮ್ಮೆ ನೀರು ಕೊಡ್ತೀವಿ ರೀ. ಶರಣಪ್ಪ ಅವರ ತಮ್ಮ ಮನೆತನದ ಉದ್ಯೋಗ ಒಕ್ಕಲ್ತನ. ನಿಮ್ಮ ತಂದೆಯವ್ರದ್ದು ಮೊದಲ ಒಕ್ಕಲ್ತನ ಇತ್ತು, ಅವಾಗ ಅವ್ರದ್ದು ಭೂಮಿ ಎಷ್ಟಿತ್ತು ನಿಮ್ಮ ತಂದೆಯವ್ರು? ನಮ್ಮ ತಂದೆಯವರು ಭಾಗದಲ್ಲಿ ನಾವು 3 ಜನ ಅಣ್ಣತಂಬರ್ರಿ, ಒಂದು 20-25 ಎಕರೆ ಇತ್ತು. ಎಲ್ಲರೂ ಹಂಚ್ಕಲಿಕ್ಕಾಗಿ ಒಂದು 30 ಎಕರೆ ಇತ್ತು. ನಮ್ಮ ಭಾಗ ಒಂದು 30-35 ಎಕರೆಗೆ, ನಮ್ಮ ಭಾಗ 13 ಎಕರೆ ಮಾಡಿದ್ರು. ನಾವು 2004 ಬೇರೆ ಇದೀವಿ. 90 ತರಕಾರಿ ಮಾಡ್ತಾ 2004 ನಾವು ಬೇರೆ ಆದಾಗ ಸ್ವಲ್ಪ ಅವಾಗ ತರಕಾರಿನೂ ಒಂದು ಲೆಕ್ಕದ ಮೇಲೆ ಬೆಳೆ ಸ್ವಲ್ಪ ಬೆಲೆ ನಿಗದಿ ಇತ್ತು ರೀ ಅವಾಗ. ಈಗ ಬೆಲೆ ನಿಗದಿ ಇಲ್ಲ ರೀ. ಈ 1 ವರ್ಷ ಲಾಭ ಆದರೆ 2 ವರ್ಷ ಪೂರ ಲಾಸ್ ಆಗ್ತಾರೆ, ಮೊದಲಂಗಿಲ್ಲ ರೀ. ಅಂದರೆ ನಿಮ್ಮ ತರಕಾರಿ ಬೇಸಾಯದ ಅನುಭವ 2004 ಅದಕ್ಕೆ ಮುಂಚೆನೆ ಇತ್ತು? 90 ಇತ್ತು ನಮ್ಮದು. 90 ನಮ್ಮ ಮೊದಲು ಬಂದು ಸ್ವಲ್ಪ ಇತ್ತು ರೀ. ಆಮೇಲೆ ಮತ್ತೆ ತೊಗೊಂಡಿವ್ರಿ ಭೂಮಿ. ತೊಗೊಂಡ ಮೇಲೆ ಒಂದು 30-40 ಎಕರೆ ಆಯಿತು. ಆಮೇಲೆ ಅದರಾಗ ಹಂಚಿಕೊಂಡ್ರೆ ನಮ್ಗೆ 13 ಎಕರೆ ಬಂದಿತ್ತು. ಈಗ ತಾವು ತರಕಾರಿ ಬೆಳೆಯಕತ್ತಿ ಒಂದು ಸುಮಾರು 90 ಬೆಳೀತಾ ಇದ್ದೀರಿ. ಯಾವ್ಯಾವ ತರಕಾರಿಗಳನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಬೆಳೀತಾ ಇರ್ತೀರಿ? ಯಾವ್ಯಾವ ತರಕಾರಿ ಅನುಭವ ತಮಗೆ? ಬದನೆಕಾಯಿ, ಟಮಾಟಿ, ಕ್ಯಾಪ್ಸಿಕಮ್ಮು, ಕ್ಯಾಲಿಫ್ಲವರು, ಕ್ಯಾಬೇಜು, ಚಳೆಮರಕಾಯಿ, ಇವು ನಮ್ಗೆ ಇವ್ರಿ. ಬೈಲ್ ಅಂದರೆ ತೊಗರಿ, ಜೋಳ. ಪ್ರತಿ ವರ್ಷನೂ ಅಂದಾಜು ಎಷ್ಟು ಎಕರೆ ಕಾಯಿಪಲ್ಲೆ ಇರುತ್ತೆ ನಿಮ್ಮದು? ಪ್ರತಿ ಒಂದು ಸೀಸನಲ್ಲಿ ಎಷ್ಟೆಷ್ಟು ಎಕರೆ ಮಾಡಿರ್ತೀರಿ ಕಾಯಿಪಲ್ಲೆ? ಪ್ರತಿ ಸೀಸನ್ ಮುಗಿದಾಗ ನಮ್ಮದು 40-50 ಎಕರೆ ಆತ್ರಿ ಟೋಟಲ್ ಎಲ್ಲ ಕಾಯಿಪಲ್ಲೆ. ಹೇಗೆ ನೋಡ್ರಿ, ಈಗ 4-5 ಎಕರೆ ಕಾಯಿಪಲ್ಲೆ ಮಾಡೋಕೆ ಜನಗಳು ಹೆದರ್ತಿರ್ತಾರೆ, ಇಲ್ಲರಿ ಅದೆಲ್ಲ ಭಾಳ ಕೂಲಿ ಆಳ್ಬೇಕು, ಅದು ಎಲ್ಲ ಸಮಸ್ಯೆಗಳು ಅಂತೇಳಿ. ತಾವು 40 ಎಕರೆ ಕಾಯಿಪಲ್ಲೆನ ನಿರ್ವಹಣೆ ಮಾಡಿಕೊಂಡು ಬೆಳೆದು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆನ ಹೇಗೆ ಮಾಡ್ಕೋತಾ ಇದ್ದೀರಿ? ಕೆಲಸಗಳನ್ನು ಮಾಡೋದಿರ್ಬೋದು, ಮಾರಾಟ ಇರ್ಬೋದು, ಅದಕ್ಕೆಲ್ಲ ನಿರ್ವಹಣೆ ಮಾಡೋದು ಹೇಗೆ ಮಾಡ್ತಾ ಇದ್ದೀರಿ ನಿರ್ವಹಣೆ? ನಾವು ಮೊದಲು ಬರೀ ಸಾಲು ಬಿಟ್ಟು ಸಸಿ ಹಸ್ತಿದ್ವಿ ರೀ, ಈಗೆಲ್ಲ ಮಲ್ಚಿಂಗ್ ಮಾಡ್ತೀವಿ ರೀ. ಹಂಗಾಗಿ ಸ್ವಲ್ಪ ನಮಗೆ ಕಳೆಯೋದು, ನೀರು ನಿರ್ವಹಣೆ ಅದು ಕಮ್ಮಿ ಆಗಿದೆ ರೀ. ಹಂಗಾಗಿ ಜನದು ಆಗಿನ ಕಾಲದಾಗ 50 ಬೇಕಾದ ಕೆಲಸ ಈಗ 25 ಆತಾರೆ. ಆದರೂ 30-40 ಜನ ಕಾಯಂ ಇರ್ತಾರೆ. ನಮ್ಗೆ ಇಬ್ಬರು ಹುಡುಗರಿದ್ದರಿಂದ ಒಬ್ಬನ ಇಂಜಿನಿಯರ್ ಓದಿನೂ ನಾ ಇಂಜಿನಿಯರ್ ಬೇಕಿಲ್ಲ ಅಂತೇಳಿ ವ್ಯವಸಾಯಕ್ಕೆ ಬಂದಮೇಲೆ ನಮ್ಗೆ ಒಳ್ಳೆಯ ಅಭಿಪ್ರಾಯ ಬಂದರೆ ನಮ್ಗೆ ನೌಕರಿ ಮಾಡೋದಕ್ಕಿಂತ ಈ ಇದರಲ್ಲೇ ಭಾಳ ಚಲೋ ಆಗೈತೆ ರೀ. ನಮಗೆ ಇಲ್ಲಿ ತಾನೇ ಒಳ್ಳೆ ಅಭಿವೃದ್ಧಿ ಹೊಂದೀವಿ ರೀ. ಪ್ರತಿ ವರ್ಷನೂ ಕಾಯಿಪಲ್ಲೆನ ಬೆಳೀತಾ ಇದ್ರಿ, ಒಣ ಬೇಸಾಯದಲ್ಲಿ ಏನು ಬೆಳೆಗಳು ಹಾಕ್ತೀರಿ, ಹಾಗೆ ಏನಿಸ್ತದೆ ಒಣ ಬೇಸಾಯ ಮತ್ತು ಕಾಯಿಪಲ್ಲೆ ಬೆಳೆದಕ್ಕೆಲ್ಲ ನೋಡಿದ್ರಿ ನಿಮಗೆ? ಒಣ ಬೇಸಾಯ ರೀ, ಜೀವನ ಮಾಡೋಕ್ಕಷ್ಟೇ ರೀ. ಒಣ ಬೇಸಾಯ ಅಂದರೆ ಜೀವನ ಸಾಗಿಸೋಕ್ಕಷ್ಟೇ. ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದೆ ಬರಬೇಕಂದ್ರೆ ತರಕಾರಿ ಮಾಡ್ಬೇಕು ರೀ. ತರಕಾರಿಯಿಂದ 1 ವರ್ಷ ಲಾಭ ಇರ್ತಾರೆ, 1 ವರ್ಷ ನುಕ್ಸಾನ ಇರ್ತದೆ. ಆದರೂ ಇದು ತಪಸ್ಸಿದ್ದಂಗೆ ರೀ. ತಪಸ್ಸು ಮಾಡಿದಂಗೆ ಫಲ ಹೆಂಗಂದ್ರೆ ಇದನ್ನು ಅಷ್ಟೇ ರೀ. ತರಕಾರಿ ತಪಸ್ಸು ಮಾಡಿದಂಗೆ 1 ವರ್ಷ ಲಾಸ್ ಆಯ್ತು ಅಂದ್ರೆ ಬಿಟ್ಟರೆ ನಾವು ಲಾಸ್ ಆಗ್ತೀವಿ ರೀ. ಹೋದ ವರ್ಷ ನಮ್ಮದು 70-80 ಲಕ್ಷ ಬೆಳೆ ಬಂದಿತ್ತು ರೀ. ಈ ವರ್ಷ ಅದಕ್ಕೆ ಸರ್ವೋಗತ್ತೆ ರೀ. ಆದರೂ ತಾಳ್ಬೇಕು ರೀ ನಾವು. 1 ವರ್ಷ ನಾವು ನಮ್ಗೆ ದೇವ್ರು ಕೊಟ್ಟಲ್ಲ ರೀ, ಈ ವರ್ಷ ಮತ್ತೆ ಇದಾದ್ರೆ ಮುಂದಕ್ಕೂ ಸಿಗ್ತದೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಅಂದ್ರೆ ನೀವು ಯಾವಾಗಲೂ ಲಕ್ಷಾನ ಆದರೂ ಕಾಯಿಪಲ್ಲೆ ಬೆಳೆದನ್ನು ಮಾತ್ರ ಬಿಟ್ಟಿಲ್ಲ? ಬಿಡಂಗಿಲ್ಲ ರೀ. ನಾವು ಅದರಾಗೆ ನಮ್ಗೆ 1/2 ರೊಟ್ಟಿ ಕೊಟ್ಟಲ್ಲ ರೀ ದೇವರು, ನಾವು ಬಿಡಂಗಿಲ್ಲ ರೀ, ಅದೇ ಮಾಡ್ತೀವಿ ರೀ. ಇಲ್ಲೇ ತರಕಾರಿ ಅಂದ್ರೆ ಕೂಲಿ ಆಳಿನ ಸಮಸ್ಯೆ ಭಾಳ ಬರ್ತದೆ. ಹೇಗೆ ಮಾಡ್ತೀರಿ ಕೂಲಿ ಆಳಿನ 40 ಎಕರೆ 1 ವರ್ಷದಲ್ಲಿ ತರಕಾರಿ ಬೆಳಿತೀರಿ ಅಂತಂದ್ರೆ ಕೂಲಿ ಆಳು ಸಿಗೋದು ಭಾಳ ಕಷ್ಟ. ಹತ್ತಿ ಹಾಕೋರು ನೋಡ್ತೀವಿ, ಭತ್ತ ನೋಡ್ತೀವಿ, ಇಲ್ಲಿ ಕಟಿಂಗ್ ತೊಗರಿ ಹಾಕೋದವ್ರನ್ನ, ಇಲ್ಲರಿ ಆಳ ಸಿಗೋಲ್ಲ ರೀ, ದೊಡ್ಡ ಸಮಸ್ಯೆ ಆಗಿಬಿಟ್ಟತ ಹಾಗ ಈಗ ಅಂತಿರ್ತಾರೆ. ನೀವು ಹೇಗೆ ಮಾಡ್ತೀರಿ ಕೂಲಿ ಆಳಿಂದು? ಕೂಲಿ ಆಳಿಂದು ಯಾವಾಗಲೂ ರೆಗ್ಯುಲರ್ ಬರೋರು ನಾವು. ಬ್ಯಾಸಿಗೂ ಯಾವುದೋ ನಮಗೆ ಇಲ್ಲಿ ಬೇರೆ ಬೆಳೆ ಬರಗಳಂದ್ರೂ ಸೌತೆಕಾಯಿ ಏನೇ ಹಾಕಿ ಅವ್ರಿಗೆ ಬ್ಯಾಸಿಗೂ ಕೆಲಸ ಕೊಡ್ತೀವಿ ರೀ. ಮೇಲಾಗಿ ಹೆಚ್ಚಿನ ಬೇರೆ ಊರಿಂದ ಆಟೋದಾಗ ಬರ್ತೇವೆ ರೀ. ಅವರು ನಾವು 200 ರೂಪಾಯಿ ಕೊಟ್ಟರೆ ಅವ್ರಿಗೆ 200 ಐತೆ 300 ರೂಪಾಯಿ ಕೊಡ್ಬೇಕು ರೀ. ಆ ಥರ ಕೂಲಿಯವ್ರನ್ನ ಆಟೋದಾಗ ಕರೆಸ್ಕೊಂಬಂದು ಎಕ್ಸ್ಟೆನ್ಷನ್ ಬೆಳೆ ಯಾವುದನ್ನು ಕಳೆ ಇರಲಿ ಏನೇ ಇರಲಿ ಅಂತ ಟೈಮ್ನಾಗ ಅವ್ರು ಕೂಡ ಮಾಡಿಸಿದ್ದೀವಿ ರೀ. ಪರ್ಮನೆಂಟಾಗಿ ಯಾವತ್ತು 360 ದಿವಸ ಕೂಲಿ ಆಳ್ಗಳು ಇರ್ತಾರೆ ನಿಮ್ಮ? ಕೂಲಿ ಇರ್ತಾರೆ. ಇಲ್ಲಪ್ಪ ಅಂದರೆ ಬ್ಯಾಸಿಗೆ ಅವ್ರು ಕರ್ಲಿಕ್ಕಂದ್ರೆ ಮಳೆಗಾಲದಾಗ ಬರಂಗಿಲ್ಲ ರೀ ನಮ್ಗೆ. ಹೌದು ರೀ. ಅಂದರೆ ಪರ್ಮನೆಂಟ್ ಕೂಲಿ ಆಳ್ಗಳು ಯಾವತ್ತು ನಿಮ್ಮ ತೋಟದಲ್ಲಿ ಇದ್ದೇ ಇರ್ತಾರೆ? ಇದ್ದೇ ಇರ್ತಾರೆ. ಎಷ್ಟು ಪ್ರತಿನಿತ್ಯ ಎಷ್ಟು ಇರ್ತಾರೆ ಕೂಲಿ ಆಳು? ಎಂಥ ಬ್ಯಾಸಿಗೆ ಅಂದ್ರೂ 20 ಜನ ಇರ್ತಾರೆ ರೀ. ಮಳೆಗಾಲದಾಗ 40 ಜನ ಇರ್ತಾರೆ. ಈಗ ಮನೆಯಲ್ಲಿ ಎಲ್ಲ ಕೂಲಿ ಆಳಿನ ಜೊತೆ ಹೋಗ್ಬೇಕಾಗತ್ತೆ, ಕೆಲಸ ಏನು ಹಂಚಿಕೊಡ್ಬೇಕು ಅವ್ರಿಗೆ, ನೋಡಬೇಕು, ಆಮೇಲೆ ಕಾಯಿಪಲ್ಲೆ ಕಟಿಂಗ್ ಮಾಡ್ಕೊಳ್ಳೋದಿರ್ಬೋದು, ಮಾರ್ಕೆಟ್ಗೆ ಹೋಗೋದು. ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡೋರು? ನೀವು ಸ್ವಂತಾಗಿ ಮಾಡುವಂಥವ್ರು? ನಾವು ಸ್ವಂತಾಗಿ ಮಾಡೋರು. ನಮ್ಮ ಇಬ್ಬರು ಗಣ ಮಕ್ಕಳು ಬಿಟ್ಟರೆ ನಮ್ಮ ಯಾರು ಹೊಲ್ಕು ಹೋಗ್ರಿ? ನಾನು ಸಹ ಈ ಹೊಲ್ಕು ಹೋಗೋದು ಬಿಟ್ಟಿನಿ ರೀ. ಈಗ ಬೈಲೂರು ಒಂದೇ ಸ್ವಲ್ಪ ನೋಡ್ಕೊಂತೀರಿ, ತರಕಾರಿ ಕಡೆ ಹೋಗಲ್ಲ. ಯಾಕಂದ್ರೆ ತರಕಾರಿ 40-50 ಎಕರೆ ಮಾಡಬೇಡ್ರಪ್ಪ, ಕಮ್ಮಿ ಮಾಡ್ರಿ ಅಂದ್ರು ನಮ್ಮ ಹುಡುಗರು ಮಾಡೋಂಗಿಲ್ಲ ರೀ. ಅವ್ರು ಹಂಗೆ ಮಾಡೋದ್ರಿಂದ ನಾವೂ ಬಿಟ್ಟಿವಿ ರೀ. ಅವ್ರಿಗೆ ತ್ರಾಸ ತಗೊಂಡು ಅವರೇ ಮಾಡಕತ್ತಿರಿ. ಇಬ್ಬರು ಗಣ ಮಕ್ಕಳು ನಮ್ಗೆ, ಒಬ್ಬರು ಸಾಂಗ್ಕೋಟ ತಲೆ ಅದ, ಅದು ಒಬ್ಬರು ನೋಡ್ಕೊಂತಾರ. ಇಲ್ಲಿ ಪಲ್ಕಂ ದೊಡ್ಡಿ ಕಡೆ ಇದ್ದವ್ರು ಸಣ್ಣದ ಇಂಜಿನಿಯರ್ ಮುಗಿಸ್ಕೊಂಡಂತ ನೋಡ್ಕೊಂತಾನೆ ರೀ. ಅಂದ್ರೆ ಇಬ್ಬರಿಗೂ ಯಾವ ಒಂದು ತೋಟಗಳನ್ನು ಹರಿದು ಹಂಚಿ ಕೊಟ್ಬಿಟ್ರಿ, ಇಲ್ಲಿ ಕೆಲಸ ಅವ ಮಾಡ್ಬೇಕು, ಈ ಕಡೆ ಕೆಲಸ ಇನ್ನೊಬ್ಬ ಮಾಡ್ಬೇಕು? ಹೌದು ರೀ. ಯಾರ ಕೆಲಸ ಅವರೇ ರೀ, ಯಾವ ಏರಿಯಾ ಒಪ್ಪಿಸಿರ್ತೀವಿ ರೀ ಅವರೇ ನಿರ್ವಹಣೆ ಮಾಡ್ಬೇಕು ರೀ. ಏನನ್ಸ್ತೆ ನಿಮಗೆ ಸ್ಥಳೀಯವಾಗಿ ಮಾರುಕಟ್ಟೆ, ರಾಯಚೂರು ಮಾರ್ಕೆಟ್ ಚಲೋ ಐತೆ ಅಂತೀರಾ? ನೀವು ತರಕಾರಿ ಬೆಳೆದದ್ದನ್ನೆಲ್ಲ ರಾಯಚೂರಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಬೇರೆ ಮಾರುಕಟ್ಟೆ ಕಳಿಸ್ತಾ ಇರ್ತೀರಾ? ಇಲ್ಲ ಸರ್, ನಮ್ಗೆ ಇಲ್ಲೇ ನಮ್ಗೆ ಓದ್ತಾರೆ. ಎಷ್ಟಾದರೂ ರೇಟ್ ಕಡಿಮೆ ಆದ್ರೆ ಸಹ ನಮ್ಮ ರಾಯಚೂರಲ್ಲೇ ಮಾರ್ತೀವಿ ರೀ. ನಮ್ಮ ರಾಯಚೂರಿಗೆ ಬೇಕಾದ ಕಡೆಯಿಂದ ತಂದು ಮಾರ್ತಾರೆ ರೀ. ಆದರೆ ಅವರು ದಲ್ಲಾಳಿಗಳು ಏನು ಮಾಡ್ತಾರೆ ರೀ, ಆ ಕಡೆಯಿಂದ ಬೇರೆ ಕಡೆಯಿಂದ ತಂದು ತಮ್ಮ ಹಾಲು ಮಾರೋಕ್ಕೆ ಮೊದಲು ಫಸ್ಟಲ್ಲಿ ಹಿಂಗೆ ಇದ್ದಿಲ್ಲ ರೀ. ಈ ಮೊದಲು ತಮ್ಮ ಹಾಲು ಮಾರ್ಕೊಂಡ ಮೇಲೆ ನಮ್ಮ ಹಾಲು ಮಾರ್ತಾರೆ ರೀ. ಸ್ವಲ್ಪ ಮಾರ್ಕೆಟ್ನಿಂದ ಸ್ವಲ್ಪ ತೊಂದರೆ ಆಗ್ಯದ ರೀ ಸಹ ಈ ನಡುವೆ. ಈಗ ಇಷ್ಟೆಲ್ಲ ತರಕಾರಿಗಳನ್ನ ಬೆಳೀತಾ ಇದ್ದಿರ್ತಾವೆ, ಅಗದಿ ನಿಮ್ಗೆ ಕೈ ಹಿಡಿದಂಥ ತರಕಾರಿ ಯಾವುದು, ಅಗದಿ ನಿಮ್ಮ ಒಂದು ತರಕಾರಿಯಿಂದ ನೋಡ್ರಿ ಇಲ್ಲ ಇದರಿಂದ ನನಗೆ ಭಾಳ ಲಾಭ ಆಯ್ತು ಅದರಿಂದ ಮುಂದೆ ಬಂದೆ ಅಂತ ಅನ್ನುವಂಥ ಒಂದು ತರಕಾರಿ ಬೆಳೆ? ಫಸ್ಟ್ ನಮ್ಮದು ನಮ್ಮ ಕೈ ಹಿಡಿದು ಅಂದರೆ ಫಸ್ಟ್ ಬದನೆಕಾಯಿ ರೀ, ಸೆಕೆಂಡ್ ಟಮಾಟಿ, ಇವು ಎರಡು ಬೆಳೆಯಲ್ಲಿಂದನೇ ನಾವು ಮುಂದೆ ಬಂದೀವಿ ರೀ. ಎರಡು ಮೂರು ವರ್ಷಕ್ಕಂತ ಒಂದ್ಸಲ ಗ್ಯಾರಂಟಿ ರೇಟ್ ಒಳ್ಳೆ ರೇಟ್ ಬಂದು ಲಾಭ ಮಾಡ್ತಾರೆ ರೀ. ಒಂದು ವರ್ಷ ಇಲ್ಲ ಒಂದು ವರ್ಷ ಅಂತೂ ರೇಟು ಪಾರ್ ಮಾಡ್ತಾರೆ. ಈಗ ನೋಡಿ ರಾಸಾಯನಿಕವನ್ನು ಜಾಸ್ತಿ ಬಳಸ್ತಾ ಇದ್ದಾರೆ ತರಕಾರಿಗೆ, ಏನು ಮಾಡೋದು? ಜನ ತೊಗೊಳ್ಳುವಂಥವ್ರು ಇಲ್ಲರಿ ಭಾಳ ಹೊಡಿತಾರೆ, ತಿನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟ ತರಕಾರಿ ಅಂತಕ್ಕಂಥದ್ದು. ತಾವು ಬೆಳೆಗಾರರಾಗಿ ತಿನ್ನುವವರ ಒಂದು ಹಿತದೃಷ್ಟಿಯಿಂದ ಯಾವ ರಾಸಾಯನಿಕ ಬಳಸಬೇಕು, ಯಾವ್ದು ಬಳಸಬಾರ್ದು, ಬಳಸಿದ ಮೇಲೆ ಎಷ್ಟು ದಿವಸ ಆದಮೇಲೆ ಕಟಿಂಗ್ ಮಾಡಬೇಕು ಹೇಗೆ ಅಂತಕ್ಕಂಥದ್ದು ಏನಾದರೂ ತಾವು ವಿಚಾರ ಮಾಡ್ತಾ ಇರ್ತೀರಾ? ಮಾಡ್ತೀವಿ ರೀ, ಬರೀ ರಾಸಾಯನಿಕದಿಂದನೂ ಬೆಳೆಯಿಲ್ಲ ರೀ ನಾವು. ಆದಷ್ಟು ಕೋಳಿ ಗೊಬ್ಬರ ಆಗಲಿ ನಮ್ಮ ಹೆಂಡಿ ಗೊಬ್ಬರ ಆಗಲಿ ಭಾಳ ದೂರದಿಂದ ತಂದ್ರೂ ತಂದು, ಈಗ ಮೊದಲೆಲ್ಲ ಟ್ರ್ಯಾಕ್ಟರ್ಗೆ ಕೂಲಿ ಆಳು ಅವರು ಬಂಡಿಯಿಂದ ಹೊಡಿತಿದ್ರು ಮೊದಲು. ಈಗೇನು ಕೂಲಿ ಆಳು ಸಮಸ್ಯೆ ಇದಕ್ಕೆ ಜೆ ಸಿ ಪಿ ಇಂದಾನೇ ಜೆ ಸಿ ಪಿ ಟ್ರ್ಯಾಲಿ ಹಚ್ಚಿ ನಾವು ಗೊಬ್ಬರ ವರ್ಷ 100-200 ರೂಪಾಯಿ ಹೊಡ್ತೀವಿ ರೀ. ಗೊಬ್ಬರ ಹಾಕಲಾರ್ದ ಬೆಳೆ ಬೆಳೆದ್ರೆ ಅಷ್ಟು ಇದಿರಂಗಿಲ್ಲ ರೀ. ಆದ್ರೆ ರಾಸಾಯನಿಕ ಈ ಕಾಲಕ್ಕೆ ಸ್ವಲ್ಪ ಔಷಧ ಸ್ಪ್ರೇ ಮಾಡಲಿಕ್ಕೆ ಬೆಳೆ ಬರಂಗಿಲ್ಲ ರೀ. ಹಂಗಾಗಿ ನಾವೇನು ಮಾಡ್ತೀವಿ ರೀ, 2-3 ದಿನಕ್ಕೊಮ್ಮೆ ಸ್ಪ್ರೇ ಮಾಡೇ ಮಾಡ್ತೀವಿ ರೀ. ಆದರೆ ಸ್ವಲ್ಪ ದೀಪಾವಳಿಯಿಂದ ಮಾತ್ರ ಸ್ವಲ್ಪ ಔಷಧ ಕಮ್ಮಿ ಹೊಡ್ತೀವಿ ರೀ, ವಾರಕ್ಕೊಮ್ಮೆ ಹೊಡ್ತೀವಿ ರೀ. ದೀಪಾವಳಿಗಿಂತ ಮುಂಚೆ ವಾರದಾಗ 2 ಸಲ ಹೊಡ್ತೀವಿ. ಔಷಧಗಳನ್ನು ಕಾಯಿಪಲ್ಲೆಗೆ ಸಿಂಪರಣೆ ಮಾಡಿದ ಮೇಲೆ ಕೆಲವೊಂದು ಕಡೆ ಹೇಳ್ತಾ ಇರ್ತಾರೆ, ಇಲ್ಲ ನಾವು ಇವತ್ತು ಎಣ್ಣೆ ಹೊಡೆದು ನಾಳೆಗೆ ತೊಗೊಂಡು ಹೋಗ್ತೀರಿ, ಅದು ಏನಾಗೋದಲ್ಲರಿ ಅಂತ ಹೇಳ್ತಿರ್ತಾರೆ. ಬೆಳೆಯುವಂಥವ್ರು ರೈತರು ಅವ್ರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ನೀವು ಸಿಂಪರಣೆ ಮಾಡಿದ ಮೇಲೆ ಎಷ್ಟು ದಿವಸ ಆದಮೇಲೆ ಕಾಯಿಪಲ್ಲೆ ಕಟಿಂಗ್ ಮಾಡ್ತೀರಿ? ಸಿಂಪರಣೆ ಆದಮೇಲೆ 2 ದಿನ ಬಿಟ್ಟು ಮಾಡ್ತೀವಿ ರೀ, ಅದಕ್ಕಿಂತ ಹೆಚ್ಚು ಬಿಟ್ಟು ಮಾಡೋಕೆ ಬರಂಗಿಲ್ಲ ರೀ. ಹೆಂಗ ಕಟಿಂಗ್ ಮಾಡ್ತಾರೆ ಹಂಗೆ ಹೊಡ್ಕಂತ ಬರ್ತೀವಿ ರೀ. 2-3 ದಿನದಾಗ ಒಮ್ಮೆ ಮಾಡ್ತೀವಿ ರೀ. ವಿಶೇಷವಾಗಿ ರಾಸಾಯನಿಕ ರಹಿತವಾಗಿ ಬೆಳೀತಕ್ಕಂಥ ಒಂದು ಪ್ರಯೋಗಗಳು, ಯಾವುದೇ ರಾಸಾಯನಿಕ ಗೊಬ್ಬರ, ಯಾವುದೇ ಕೀಟನಾಶಕ, ರೋಗನಾಶಕ ಸಿಂಪರಣೆ ಮಾಡಲಾರ್ದೆ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಬೆಳೆದು ಪ್ರಯೋಗ ಮಾಡಿರಿ ಅಂತವು? ಇಲ್ಲ ರೀ, ಇಲ್ಲಿಂದ ಮಾಡ್ಕೊಂಬ ಅಭಿಪ್ರಾಯ ಬಂದರೆ ರಾಸಾಯನಿಕ ಇಲ್ಲದೇ ಸ್ವಲ್ಪ ಲಾಭ ಕಮ್ಮಿ ಆಗ ಪರಲ್ಲ ಮಾಡ್ಕೊಂಬ ಉದ್ದೇಶ ಈಗಲಿಂದ ಸ್ವಲ್ಪ ನಮ್ಗೆ ಅನಿಸಿದ್ರೆ ರೀ, ಮಾಡ್ಬೇಕಂತ ಮುಂದೆ ಮಾಡ್ಬೇಕಂತ ಮಾಡಿದ್ರಿ ರೀ. ಗೊಬ್ಬರದ್ದು ಹೇಗೆ ಮಾಡ್ತೀರಿ? ಮತ್ತು ತಿಪ್ಪೆ ಗೊಬ್ಬರ ಬೇಕು ಸರ್ ತರಕಾರಿಗೆ ಅಂದೇ ಬೆಳಿಬೇಕಾದ್ರೆ, ಎಲ್ಲೆಲ್ಲಿ ತಾವು ಮನೆಯಲ್ಲಿ ಎಷ್ಟು ಗೊಬ್ಬರ ಬರ್ತದೆ ನಿಮ್ಮದು, ಎಲ್ಲಿಂದ ತರ್ತಿರೋದು ಗೊಬ್ಬರ ಅದು? ನಮ್ಮದು ಒಂದು 4-5-6 ಟ್ರಿಪ್ಪು ನಮ್ಮದು ಮನೇದು ಇರ್ತಾರೆ. ಈ ಹೊರಗೆ ಎರಮಾಸ್ ಕ್ಯಾಂಪು ಅವ್ರು ಗೌಳಿಯರು ಎಮ್ಮೆ ಕಟ್ಟಿರ್ತಾರಲ್ಲ ರೀ, ಎಮ್ಮೆ ಆಕಳ ಮತ್ತು ಗೋಸಾಲ ಅಲ್ಲಲ್ಲಿ ತೊಗೊಂಬಂದು ಹಾಕ್ತೀವಿ ರೀ ನಾವು. ಏನಾದರೂ ಸಾಕಾಣಿಕೆ ಅದಾವೆ ಮನೆಯಲ್ಲಿ? ಅವ್ರಿ ಎಮ್ಮೆ ಅವ್ರಿ ಒಂದು ಆಕಳ ಆದ್ರಿ. ಮುಂದೆ ಫ್ಯೂಚರ್ನಲ್ಲಿ ಸ್ವಲ್ಪ ಗೀರ ಆಕಳ ಮಾಡ್ಕೊಂಬ ಉದ್ದೇಶ ಆದ್ರಿ, ಗೋವಾಮೃತಲಿಂದನೂ ಸ್ವಲ್ಪ ಮಾಡ್ಬೇಕಂಬ ಉದ್ದೇಶ ಆದ್ರಿ, ಅದಕ್ಕೂ ಶೆಡ್ಡು ತಯಾರು ಮಾಡ್ಬೇಕಂಬ ಉದ್ದೇಶ ಆದ್ರಿ ಈ ವರ್ಷ. ಅಂದರೆ ಆದಷ್ಟು ರಾಸಾಯನಿಕವನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಾ ಹೋಗ್ಬೇಕಂತಕ್ಕಂಥ ಆಸೆ ತಮ್ಮಲ್ಲಿದೆ? ಹೌದು ರೀ, ಇಲ್ಲಿಂದ ಮುಂದೆ ಫ್ಯೂಚರ್ನಲ್ಲಿ ಮಾಡ್ಬೇಕಂಬದಾ ರೀ. ನಮ್ಮ ಆಕಳ ಮೂತ್ರಲಿಂದೇ ಮಾಡ್ಬೇಕಂಥ ಸ್ವಾಮೀಜಿಗಳಿಂದ ಅಲ್ಲಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಅವ್ರದ್ದು ಮಾಡ್ಬೇಕಂಬ ಉದ್ದೇಶ ಆದರೆ ಮುಂದೆ ಫ್ಯೂಚರ್ನ. ಹೇಗೆ ಈಗ ನೀರಿಂದು 40 ಎಕರೆ ಅಂತಂದರೆ ನೀರು ಭಾಳ ಮುಖ್ಯ ಬೇಸಿಗೆಯಲ್ಲಿ ನೀರು, ಅದರಲ್ಲಿ ವಿಶೇಷವಾಗಿ ರಾಯಚೂರು ತಾಲೂಕಿನಲ್ಲೆಲ್ಲ ಒಂದು ಅಂತರ್ಜಲ ಭಾಳಷ್ಟು ಕಡಿಮೆ ಇದೆ, ಬೋರ್ಗಳು ನೀರು ಹೋಗ್ತಾಯಿದ್ದಾವೆ, ಬಾವಿಗಳ ನೀರು ಕಡಿಮೆ ಆಗಿದ್ದಾವೆ, ಮಳೆಗಾಲವೂ ಕಡಿಮೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನೀರಿಂದು ಹೇಗೆ ಮಾಡ್ಕೋತಾ ಇರ್ತಾವೆ? ನೀರಿಂದು ಮೊದಲು ನಮ್ಗೆ ಕೃಷಿ ಹೊಂಡದ ಬಗ್ಗೆ ಅನುಭವ ಇದ್ದಿಲ್ಲ ರೀ, 100 ಬೋರ್ವೆಲ್ ಕೊರಿಸಿ ನಾವು ಒಂದರಾಗ ಬಂದ್ರೆ ಒಂದರ ನೀರು ಬರ್ದಿಲ್ಲ ರೀ. ಈಗ ಕೃಷಿ ಹೊಂಡ ಮಾಡಿವಿ ರೀ, ಪ್ರತಿಯೊಂದು ಹೊಲದಾಗ ನಾಲೆ ಇದ್ದಲ್ಲಿ ನೋಡಿ ಒಂದೊಂದು 1/2 ಎಕರೆ ಕೃಷಿ ಹೊಂಡ ಮಾಡಿದ ಮೇಲೆ ಬೋರ್ ತಂಟಿಗೆ ಹೋಗಿಲ್ಲ ರೀ ನಾವು. ಒಂದು ವರ್ಷ ಕೃಷಿ ಹೊಂಡ ತುಂಬಿತ ಬಂದ್ರೆ ಒಂದೊಂದು ಹೊಲದಾಗ ಒಂದೊಂದು ರೀ, ನಮ್ಮದು 30-40-50 ಎಕರೆ ಇದ್ರೂ ಒಂದು ಕಡೆ ಇಲ್ಲರಿ, 10 ಎಕರೆ 15 ಎಕರೆ 20 ಎಕರೆ ಒಂದೊಂದು ಕಡೆ ಅವ್ರಿ. ಎಲ್ಲೆಲ್ಲಿ ಹೊಲದಾಗ ನಾಲೆ ಬಂದವ ಅಲ್ಲಿ ನಾವು ಕೃಷಿ ಹೊಂಡ ಮಾಡಿವಿ ರೀ. ಆ ಕೃಷಿ ಹೊಂಡಲಿಂದ ನಾವು ಮೋಟ್ರ್ ಪಂಪ್ ಮಾಡಿದ್ರು ಅದ್ರಾಗೆ ಮಾಡ್ತೀವಿ ರೀ, ಮಳೆ ಬಂದ ನೀರು ಅದ್ರಾಗೆ ಸೇರ್ತಾವೆ ರೀ. ಹಂಗಾಗಿ ನಮ್ಗೆ ಈಗ ನೀರಿನ ನಿರ್ವಹಣೆ ಅಷ್ಟು ಸುಲಭ ಆಗಿದ್ರಿ. ಅಂದ್ರೆ ತರಕಾರಿಗೆಲ್ಲ ನೀವು ಹನಿ ನೀರಾವರಿ ಡ್ರಿಪ್ ಮಾಡ್ಕೋತೀರ ಅಥವಾ ಹಂಗೆ ಹರಿ ನೀರು ಮಾಡ್ತಾ ಇದ್ರಿ ಎಲ್ಲ ತರಕಾರಿ? 40 ಎಕರೆ ತರಕಾರಿ ಅಂದ್ರೆ ಹೇಗೆ ಮಾಡ್ತಾ ಇದ್ರಿ? ಅವಾಗೆಲ್ಲ ನೀರು ಬಿಟ್ಟೆ ಮಾಡ್ತೀವಿ ರೀ, ಒಂದು 20 ವರ್ಷ ಕೆಳಗ. ಆಮೇಲೆ ಡ್ರಿಪ್ ಐಪ್ ಹಾಕಿ ಮಾಡ್ತೀವಿ ರೀ, ಈಗ ಲ್ಯಾಟ್ರಲ್ ಹಾಕಿ ಮಲ್ಚಿಂಗ್ ಹಾಕಿ ಮಾಡ್ತೀವಿ ರೀ. ಇಲ್ಲ ಬಾರ ಮೊದಲಂಗೆ ಮಾಡ್ಬೇಕಂದ್ರೆ ಈಗ 1-2 ಎಕರೆ ಮಾಡೋಕ್ಕಾಗಲ್ರಿ, ಈ ಕೆಲಸಗಾರ ಭಾಳ ತೊಂದರೆ ಆಗಿದ್ರೆ. ಮಲ್ಚಿಂಗ್ ಹಾಕಿ ಫಸ್ಟಿಗೆ ಹಾಕಬೇಕಾದ್ರೆ ಸಹ ಭಾಳ ತ್ರಾಸ ಆಗ್ತಾರೆ, ಹಾಕಿದ ಮೇಲೆ ಆಯ್ತು ರೀ ನಿರ್ವಹಣೆ ಖರ್ಚು ಭಾಳ ಕಮ್ಮಿ ಆಗ್ತಾರೆ. ಆದರೆ ಲ್ಯಾಟ್ರಲ್ ಹಾಕಿ ಮಲ್ಚಿಂಗ್ ಹಾಕಿ ಮಾಡ್ತೀವಿ ರೀ. ಮಲ್ಚಿಂಗ್ ಹಾಕೋದ್ರಿಂದ ಏನು ಅನುಕೂಲ ಆಗಿತ್ತು ನಮಗೆ? ಮಲ್ಚಿಂಗ್ ಹಾಕೋದು ಮೊದಲು ಹಾಕ್ತಿದ್ದಿಲ್ಲ, ಈತ ಮಲ್ಚಿ ತರಕಾರಿ ಮಲ್ಚಿಂಗ್ ಹಾಕ್ತಾ ಇದ್ದೀರಿ, ಹೇಗೆ ಅನುಕೂಲ ಅದು ಮಲ್ಚಿಂಗದ್ದು? ಮಲ್ಚಿಂಗ್ ನೋಡ್ರಿ, ಅದ್ರ ಕಣ್ಣಿಂದ ನಮ್ಗೆ ನೀರಿನ ಸೇವ್ ಆಗ್ತಾರೆ. 2 ಎಕರೆಗೆ ಆಗ ನೀರು ಈಗ 3 ಎಕರೆ ಆಗ್ತಾವೆ ರೀ ಮಲ್ಚಿಂಗ್ ಹಾಕಿದರೆ. ಕಳೆ ನಿರ್ವಹಣೆ ನಮ್ಗೆ 50% ಕಳೆ ನಿರ್ವಹಣೆ ಆಗ್ತಾರೆ ಅದ್ರ ಕಡೆಯಿಂದ ನಮ್ಗೆ ಮಲ್ಚಿಂಗ್ಲಿಂದ ಒಳ್ಳೆ ಇದು ಅಭಿಪ್ರಾಯ ಒಳ್ಳೆ ಇದಾದ್ರೆ ಒಳ್ಳೆ. ಒಮ್ಮೆ ಮಲ್ಚಿಂಗ್ ಹಾಕಿದ್ದನ್ನು ಎಷ್ಟು ಬೆಳೆ ತೆಗಿತಿರೋದ್ರಲ್ಲಿ? ಒಂದ್ಸಲ ಮಲ್ಚಿಂಗ್ ಹಾಕಿದ್ರೆ ಅಷ್ಟೇ ತೆಳಗಿರ್ತಾರೆ, ಅದು ಒಂದೇ ಬೆಳಿಗ್ಗೆ ಹೋಗ್ತಾರೆ, ಅದು ಒಂದು ಬೆಳಿಗ್ಗೆ ಒಂದ್ಸಲ ತೆಗೆದ್ಬಿಡ್ತೀವಿ ರೀ. ಮನಸ ಬೆಳೆ ಮತ್ತೆ ಹಾಕೋದಾ? ಮತ್ತೆ ಹಾಕ್ತೀವಿ ರೀ. ಖರ್ಚು ಎಷ್ಟು ಬರ್ತದೆ ಅಂದಾಜು 1 ಎಕರೆ ಮಲ್ಚಿಂಗ್ ಮಾಡ್ಬೇಕಂದ್ರೆ ಖರ್ಚು ಅದಕ್ಕೆ? ನೋಡ್ರಿ, ಮಲ್ಚಿಂಗ್ ಹಾಕ್ಬೇಕಾದ್ರೆ ನಾವು ಹಳೆ ಲ್ಯಾಟ್ರಲ್ ಹಾಕಕ್ಕೆ ಬರಂಗಿಲ್ಲ ರೀ, ಆದಷ್ಟು ಹೊಸ ಲ್ಯಾಟ್ರಲ್ ಹಾಕ್ಬೇಕು ರೀ. ಒಂದು 15-16 ಸಾವಿರ ರೂಪಾಯಿ ಖರ್ಚು ಬರ್ತಾರೆ ಒಂದು ಎಕರೆ ಅಂದ್ರೆ. ಅದು ಕವರು ಒಂದೇ ಬೆಳೆ ಅಂತಂದ್ರೆ ನಿಮ್ಗೆ ಅದನ್ನು ಮತ್ತೆ ಉಪಯೋಗ ಮಾಡಿ ಮರುಬಳಕೆ ಮಾಡಕ್ಕೆ ಬರಲ್ಲ? ಮರುಬಳಕೆ ಮಾಡಂಗಿಲ್ಲ ರೀ, ಅದನ್ನೆಲ್ಲ ಎಲ್ಲ ಆರಿಸಿ ಎಲ್ಲ ಒಂದು ಕಡೆ ತೆಗೆದು ಒಂದು ಕಡೆ ಅದನ್ನು ಸುಟ್ಟು ಇದು ಮಾಡ್ತೀವಿ ರೀ. ಒಟ್ಟು ಒಂದು ವರ್ಷಕ್ಕೆ ಒಂದೇ ರೀ, ಒಂದೇ ಸಲ ಬರ್ತಾರೆ ಅದು. ಅಲ್ಲ, ವರ್ಷಕ್ಕೆ ಅಂದರೆ